ಬಳಸ್ಕೊಳ್ಬಹುದು ಅನ್ನುವಂಥದ್ದು. ಇದಕ್ಕೆ ನಾವು ಯಾರೋ ವಿಜ್ಞಾನಿಗಳಿಂದ ಅಧಿಕಾರಿಗಳಿಂದ ಪರಿಹಾರವನ್ನು ಕೇಳುವಂಥದ್ದಲ್ಲ, ನಮ್ಮ ಕೃಷಿಕರೇ ಕೃಷಿಯ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ, ಬಹಳ ಸುಲಭವಾಗಿ ಅವರು ಕಂಡುಕೊಂಡಿದ್ದಾರೆ, ಅದರಿಂದ ಅದ್ಭುತವಾದಂತಹ ಪ್ರಯೋಜನವನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯವಾಗಿ ನಾವು ಏನೇನು ಸಮಸ್ಯೆಗಳನ್ನು ಅನುಸರಿಸ್ತೀವಿ, ಅದಕ್ಕೆ ಹೇಗೆ ಪರಿಹಾರ ಅನ್ನುವಂಥದ್ದು ಇರುತ್ತೆ, ನಮ್ಮ ನಡುವಿನ ಕೃಷಿಕರು ಇದಕ್ಕೆ ಪರಿಹಾರಗಳನ್ನು ಕಂಡುಕೊಂಡು ಹೇಗೆ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಬೆಂಗಳೂರಿನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಎಂಜೆ ಚಂದ್ರೇಗೌಡ ಅವರು. ಚಂದ್ರೇಗೌಡ ಅವರು ಮೂಲತಃ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನವರು. ದೇಶದ ವಿವಿಧ ಸಂಸ್ಥೆಗಳಲ್ಲಿ ಹೆಮ್ಮೆಯ ಉದ್ಯೋಗಿಯಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ. ಈಗ ದಕ್ಷಿಣ ಭಾರತದಲ್ಲಿ ಏನು ಒಂದಷ್ಟು ಕೃಷಿ ವಿಜ್ಞಾನ ಕೇಂದ್ರಗಳು ಅಂತ ಹೇಳಿದ್ದಾವೋ ಅವುಗಳ ಮೇಲೂ ಉಸ್ತುವಾರಿಯಾಗಿ ಅವುಗಳನ್ನ ಗಮನಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ದೇಶದಾದ್ಯಂತ ಅವರು ಅಡ್ಡಾಡ್ತಾ ಇರ್ತಾರೆ, ನಮ್ಮ ದಕ್ಷಿಣ ಭಾರತದಲ್ಲಂತೂ ಹೆಚ್ಚಾಗಿ ಅಡ್ಡಾಡ್ತಾ ಇರ್ತಾರೆ. ಅಲ್ಲಿ ಅನೇಕ ಕೃಷಿಕರನ್ನ ಭೇಟಿ ಮಾಡಿ ಅವರು ಏನೆಲ್ಲ ಪರಿಹಾರಗಳನ್ನ ಕಂಡುಕೊಂಡಿದ್ದಾರೆ, ಹೇಗೆ ಕೃಷಿಯಲ್ಲಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಅವರು ಗಮನಿಸಿದ್ದಾರೆ. ಇತ್ತೀಚೆಗೆ ಹಾಸನದ ಕಂದಲೆಯ ಸಮೀಪ ಇರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಏನಿದೆಯೋ ಇಲ್ಲಿ ವಾರ್ಷಿಕವಾಗಿ ನಡೆಯುವಂತಹ ವೈಜ್ಞಾನಿಕ ಸಲಹಾ ಸಮಿತಿ ಸಭೆಯಲ್ಲಿ ನಮಗೆ ಅವರು ಸಿಕ್ಕರು. ಆಕಾಶವಾಣಿಯೊಂದಿಗೆ ಒಂದಷ್ಟು ಮಾತನಾಡಿ ಸರ್ ಅಂತ ಹೇಳಿ ಅವ್ರಿಗೆ ಮನವಿ ಮಾಡಿದಾಗ ಬಹಳ ಪ್ರೀತಿಯಿಂದ ಮಾತನಾಡಿದ್ದಾರೆ. ಅವರ ವಿಚಾರಗಳನ್ನ ಆಲಿಸಿಕೊಂಡು ಅನುಕೂಲವನ್ನ ಮಾಡಿಕೊಳ್ಳಿ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇತ್ತೀಚೆಗೆ ಅನೇಕ ಸಣ್ಣ ಸಣ್ಣ ಸಮಸ್ಯೆಗಳಿಂದ ನಮ್ಮ ಕೃಷಿಕರು ಒದ್ದಾಡ್ತಾ ಇರೋಂಥದ್ದನ್ನ ಗಮನಿಸ್ತೇವೆ. ತುಂಬಾ ಸಮಸ್ಯೆಗಳಿರ್ತವೆ, ಅದರಲ್ಲೂ ಕೂಡ ಈ ನೀರಿನ ಸಮಸ್ಯೆ ಅನ್ನುವಂಥದ್ದು ವರ್ಷದಿಂದ ವರ್ಷಕ್ಕೆ ಬಿಗಡಾಯಿಸ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ನೀರಿನ ಸಮಸ್ಯೆಗೆ ಏನು ಪರಿಹಾರಗಳು ಇದ್ದಾವೆ, ನೀರಿನ ನಿರ್ವಹಣೆಯನ್ನ ಹೇಗೆ ಮಾಡಬೇಕು, ಒಂದಷ್ಟು ಯಶೋಗಾಥೆಗಳ ಮೂಲಕ ತಾವು ತಿಳಿಸ್ಕೊಡ್ಬಹುದು. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಕೃಷಿಯಲ್ಲಿ ನೀರು ಎಷ್ಟು ಮುಖ್ಯ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ಅದನ್ನು ಹೇಳಬೇಕಾಗಿಲ್ಲ. ಆದರೆ ನೀರು ಅದೇ ಒಂದು ನೈಸರ್ಗಿಕ ಸ್ವತ್ತು, ಅದು ಅದನ್ನು ಹೇಗೆ ನಾವು ಬಳಸ್ಕೊತೀವಿ ಅನ್ನೋದು ಬಹಳ ಮುಖ್ಯ. ನಾನು ಇತ್ತೀಚೆಗೆ ಪುತ್ತೂರು ಜಿಲ್ಲೆ ಸುರೇಶ್ ಬಲ್ಲಾಡ್ ಅಂತ ಒಬ್ಬ ರೈತರ ತೋಟಕ್ಕೆ ಹೋಗಿದ್ದೆ. ನಾನು ನೋಡಿ, ಅಲ್ಲಿ ತುಂಬ ಹೆಚ್ಚು ಮಳೆ ಬೀಳುವಂಥ ಜಾಗ, ಆದ್ರೂ ಅತಿ ಹೆಚ್ಚಿನ ರೈತರು ಈಗಲೂ ಕೂಡ ಅಂತರ್ಜಲವನ್ನು ಉಪಯೋಗಿಸಿ ಬೆಳೆ ಬೆಳ್ಕೋತಾ ಇದ್ದಾರೆ. ಆದರೆ ಸುರೇಶ್ ಬಲ್ಲಾಡ ಅಂತ ಒಬ್ಬ ರೈತರು ಅಂತರ್ಜಲ ಒಂದು ಹನಿ ಕೂಡ ಬಳಸ್ತಾ ಇಲ್ಲ. ಅವರ ಜಮೀನಿನಲ್ಲಿ ಬೀಳ್ತಕ್ಕಂತ ಅಷ್ಟು ನೀರನ್ನ ಸಂಗ್ರಹಿಸ್ತಾರೆ. ಅವರು ಸಂಗ್ರಹಿಸಿ ಎತ್ತರವಾದ ಪ್ರದೇಶಕ್ಕೆ ಅದನ್ನ ಪಂಪ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋತಾರೆ. ಅವರು ಇಡೀ ವರ್ಷ ಅವರು ಮಳೆ ನೀರಿನಿಂದನೇ ಅಷ್ಟು 14 ಎಕರೆ ಜಮೀನನ್ನ ಅವರು ಬೆಳೀತಾ ಇದ್ದಾರೆ. ಆದರೆ ಅದರ ಪ್ರಯೋಜನ ಎಷ್ಟು ಅಂತ ಹೇಳಿದರೆ ಅಸಾಧ್ಯವಾದದ್ದು. ಸಾಧಾರಣವಾಗಿ ನೋಡಿ, ದಕ್ಷಿಣ ಕನ್ನಡ ಜಾಸ್ತಿ ಮಳೆ ಬೀಳೋ ಪ್ರದೇಶಗಳಲ್ಲಿ ಜಮೀನು ಮಣ್ಣು ಆಮ್ಲೀಯವಾಗಿರ್ತದೆ. ಆ ಆಮ್ಲ ಮಣ್ಣನ್ನು ನೀವು ಸರಿದೂಗಿಸ್ಕೋಬೇಕು ಅಂತ ಅಂದರೆ ನಾವು ಸುಣ್ಣವನ್ನು ಹಾಕಬೇಕಾಗತ್ತೆ. ಕೃಷಿ ಸುಣ್ಣ ಅಂತ ಹೇಳ್ಬಿಟ್ಟು ಅಗ್ರಿಕಲ್ಚರ್ ಲೈಮ್ ಅಂತ ಬರುತ್ತೆ, ಡೋಲೊಮೈಟ್ ಅಂತ ಬರುತ್ತೆ, ಅದನ್ನು ಹಾಕಬೇಕಾಗತ್ತೆ. ಅದನ್ನು ಹಾಕೋ ಅದಕ್ಕಾಗಿ ದುಡ್ಡು ಮತ್ತು ಹಾಕೋ ಕೂಲಿಯಾಳ ಖರ್ಚು ಮತ್ತು ಪ್ರತಿ ವರ್ಷ ಹಾಕಬೇಕಾಗುತ್ತೆ ಅದನ್ನು ಮೇಂಟೈನ್ ಮಾಡ್ಕೋಬೇಕು ಅಂತಂದರೆ. ಆದರೆ ಇವರು ನೈಸರ್ಗಿಕವಾಗಿ ಏನು ಸಿಗ್ತಾ ಇದೆಯಲ್ಲ ನೀರು, ಅದು ಅತ್ಯಂತ ಹೆಚ್ಚಿನ ಗುಣಮಟ್ಟದ ನೀರು. ಆ ನೀರನ್ನು ಬಳಸ್ತಾ ಇರೋದ್ರಿಂದ ಅವರಿಗೆ ಆಮ್ಲೀಯ ಮಣ್ಣಿನ ಸಮಸ್ಯೆ ಇಲ್ಲ. ಅವರಿಗೆ ಅವರು ಅತಿ ಉತ್ತಮ ಗುಣಮಟ್ಟದ ಕಾಳುಮೆಣಸು ಬೆಳೀತಾ ಇದ್ದಾರೆ, ಅಡಿಕೆ ಬೆಳೀತಾ ಇದ್ದಾರೆ, ಎಲ್ಲ ಥರದ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ. ಅವ್ರು ಹೋಗಿ ನೋಡಬೇಕು ರೈತರು ನಿಜವಾದ ಒಂದು ಯಶಸ್ವಿ ರೈತರು ಅಂತ ಅಂದ್ರೆ ಅಂಥವ್ರನ್ನ ನಾವು ಹೇಳಬೇಕಾಗತ್ತೆ. ಅವ್ರಿಗೆ ಒಂದು ದೂರದೃಷ್ಟಿ ಇದೆ, ಆ ದೂರದೃಷ್ಟಿ ಇಟ್ಕೊಂಡೇ ಮೊದಲಿಂದ ಕೃಷಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಜಮೀನಿನಲ್ಲಿ ಬೀಳ್ತಕ್ಕಂಥ ಮಳೆ ನೀರನ್ನ ಸಂಗ್ರಹಿಸಿಟ್ಕೊಳ್ಳಿ, ಅದನ್ನ ವ್ರತ ಪೋಲ್ ಮಾಡಬಾರ್ದು. ಯಾವಾಗ ನೀರು ಬೇಕೇ ಬೇಕು ಅಂತ ಟೈಮಲ್ಲಿ ನಾವು ಅದನ್ನ ಹನಿ ಹನಿ ರೂಪದಲ್ಲಿ ಕೊಡಬೇಕಾಗತ್ತೆ. ನೀರು ಹಾಯಿಸೋದಾಗ್ಲಿ ಬೇರೆ ವಿಧಾನಗಳ ಮುಖಾಂತರ ನೀರು ಕೊಡೋದಾಗ್ಲಿ ಮಾಡೋಕೆ ಹೋಗ್ಬಾರ್ದು. ಇಷ್ಟು ಮಾಡಿದ್ರೆ ಬಹುಶಃ ನಮ್ಮ ಅರ್ಧ ಸಮಸ್ಯೆಗಳು ಕಡಿಮೆ ಆಗತ್ತೆ. ಈಗ ಹೇಗೆ ಸಂಗ್ರಹ ಮಾಡ್ತಿದ್ದಾರೆ ಸರ್ ಅವರು, ಮತ್ತೆ ಅದನ್ನ ಬಳಕೆಯನ್ನ ಹೇಗೆ ಮಾಡ್ತಾರೆ, ಸಂಗ್ರಹ ಮಾಡ್ಲಿಕ್ಕೆ ಬಳಸ್ತಕ್ಕಂತ ಪರಿಕರಗಳೇನು? ಸಂಗ್ರಹ ಮಾಡ್ಲಿಕ್ಕೆ ಅವರು ದೊಡ್ಡ ಒಂದು ಕೃಷಿ ಹೊಂಡ ಮಾಡ್ಕೊತ ಇದ್ದಾರೆ. ಈಗ ಕೃಷಿ ಹೊಂಡ ನಮ್ಮ ಸರ್ಕಾರ ಕೂಡ ಅದನ್ನ ಪ್ರಾಮುಖ್ಯತೆ ಕೊಡ್ತಾ ಇದೆ. ಕೃಷಿ ಹೊಂಡ ಹೇಗೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಅವರು ಒಂದು ಸಂಗ್ರಹಿಸಿಟ್ಕೊಳ್ಳೋದಕ್ಕೊಂದು ಏನೋ ಕಲೆಕ್ಷನ್ಗೆ, ಅದನ್ನ ಮತ್ತೆ ಮೇಲ್ಗಡೆಗೆ ಲಿಫ್ಟ್ ಮಾಡಿ ಮತ್ತೆ ಎರಡು ಕೃಷಿ ಹೊಂಡ ಮಾಡ್ಕೋತಾ ಇದ್ದಾರೆ ಮರುಸಂಗ್ರಹ ಮಾಡ್ಕೊಳ್ಳೋದಕ್ಕೆ. ಅಲ್ಲಿಂದ ಗುರುತ್ವಾಕರ್ಷಣೆ ಮುಖಾಂತರ ಎಲ್ಲ ತೋಟದ ವಿವಿಧ ಭಾಗಗಳಿಗೆ ನೀರು ಹೋಗುತ್ತೆ. ಹೆಚ್ಚು ಖರ್ಚಿಲ್ಲ, ನೀರು ಸಾಧಾರಣವಾಗಿ ನೈಸರ್ಗಿಕವಾಗಿ ಏನ್ ಸಿಗುತ್ತೆ ಅದೇ, ಅದನ್ನ ಎರಡು ಮೂರು ಕಡೆ ಸ್ಟೋರ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಅವ್ರದೇ ಆದ ವಿದ್ಯುಚ್ಛಕ್ತಿ ಉತ್ಪಾದನಾ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ ಅವ್ರು, ಆ ಹರಿಯೋ ನೀರನ್ನ ಉಪಯೋಗಿಸ್ಕೊಂಡು. ಇದು ಎಲ್ಲಾ ಕಡೆ ಸಾಧ್ಯ ಆಗೋದಿಲ್ಲ, ಅದು ಬೇರೆ ವಿಷಯ. ಆದ್ರೆ ಅವರು ಅವರ ಜಮೀನಿನಲ್ಲಿ ಏನೆಲ್ಲಾ ಸಾಧನೆ ಮಾಡಬಹುದೋ ಮಾಡಿದ್ದಾರೆ. ಹೀಗೆ ಏನು ಸಂಪನ್ಮೂಲ ಅನ್ನುವಂಥದ್ದು ನೈಸರ್ಗಿಕವಾಗಿ ದೊರೆಯುತ್ತೋ ಅದನ್ನ ನಾವು ಸಂಗ್ರಹ ಮಾಡಿ ಇಟ್ಟುಕೊಂಡು ಬಳಕೆ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತ ಹೇಳಿ ತಾವು ಹೇಳ್ತೀರಾ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನೋಡಿ, ಬೆಳೆಗೆ ಹಾನಿ ಇಲ್ಲ, ಮಣ್ಣಿಗೆ ಹಾನಿ ಇಲ್ಲ, ಏನ್ ಬೆಳೆ ಬರ್ತಿದೆಯೋ ಉತ್ಕೃಷ್ಟ ಮಟ್ಟದ್ದು ಬರ್ತಾ ಇದೆ ಅಂತ ಹೇಳಿ ಹೇಳ್ತೀರಿ. ಈ ನಿಟ್ಟಿನಲ್ಲಿ ನಮ್ಮ ಕೃಷಿಕರು ಆಲೋಚನೆಯನ್ನ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಹೌದು, ಯಾಕೆಂದ್ರೆ ಅಂತರ್ಜಲದ ಗುಣಮಟ್ಟ ನಮ್ಮ ಕೈನಲ್ಲಿಲ್ಲ. ಇಲ್ಲ, ಆದರೆ ನೈಸರ್ಗಿಕವಾಗಿ ಏನ್ ಮಳೆ ನೀರು ಬರುತ್ತಲ್ಲ ಅದರದ್ದು ಗುಣಮಟ್ಟಕ್ಕೆ ಯಾವುದೇ ಸಂದೇಹ ಇರಬಾರದು. ಹೀಗೆ ನಾವು ಏನು ಮಳೆ ನೀರು ಅನ್ನುವಂಥದ್ದು ಬೀಳುತ್ತೋ ಅದನ್ನ ಕೇವಲ ಸುಮ್ಮನೆ ನಮಗೆ ಕುಡಿಯಲಿಕ್ಕೆ ಮತ್ತೆ ದಿನಬಳಕೆಗೆ ಸಂಗ್ರಹ ಮಾಡುವಂಥದ್ದಲ್ಲ, ಕೃಷಿಗೂ ಕೂಡ ಸಂಗ್ರಹವನ್ನು ಮಾಡಿಟ್ಟುಕೊಂಡು ಸೂಕ್ತ ಸಮಯದಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಹೆಚ್ಚು ಲಾಭದಾಯಕವಾಗಿ ಇರುತ್ತೆ ಅನ್ನುವಂಥದ್ದು. ಇನ್ನು ಈ ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಮಸ್ಯೆಗಳನ್ನು ನಾವು ಇವತ್ತಿಗೂ ಕೂಡ ನೋಡ್ತಾ ಇದ್ದೇವೆ. ಅದರಲ್ಲೂ ಕೂಡ ನಮ್ಮ ಹಾಸನ ಜಿಲ್ಲೆಯಲ್ಲಿ ಈ ಆಲೂಗಡ್ಡೆ ಶುಂಠಿಯಂತಹ ಬೆಳೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ಒಂದು ತಾಕಿನಲ್ಲಿ ಬೆಳೆದ್ರೆ ಅದೇ ತಾಕಿನಲ್ಲಿ ಮುಂದಿನ ವರ್ಷ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ಕುಟುಂಬಕ್ಕೆ ಸೇರಿದಂತಹ ಬೆಳೆಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಕುಟುಂಬದ ಎಲ್ಲಾ ಬೆಳೆಗಳಿಗೂ ಕೂಡ ಈ ರೋಗ ಅನ್ನುವಂಥದ್ದು ಬರುತ್ತೆ ಮತ್ತೆ ಹಬ್ಬುತ್ತೆ. ಆ ಕಾರಣಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಈಗ ಶುಂಠಿಯನ್ನ ಒಂದು ಭಾಗದಲ್ಲಿ ನಾವು ಬೆಳೆದ್ರೆ ಮತ್ತಿನ್ನು 5 ವರ್ಷಗಳ ಕಾಲದವರೆಗೂ ಕೂಡ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಹಾಗೇನೆ ಕಾಯಿಲೆ ಬಂದಂತಹ ಆಲೂಗೆಡ್ಡೆ ಏನಿರುತ್ತೋ ಅದೇ ಪ್ರದೇಶದಲ್ಲಿ ಮುಂದಿನ ವರ್ಷದಲ್ಲಿ ಬಿತ್ತನೆ ಮಾಡಿದ್ರೆ ಆ ಬೆಳೆಯನ್ನು ಕೂಡ ನಾವು ಕಳೆದುಕೊಳ್ತೀವಿ. ಇದಕ್ಕೆ ಏನಾದರೂ ಸೂಕ್ತವಾದಂತಹ ಪರಿಹಾರಗಳಿದ್ದಾವ? ಖಂಡಿತ ಇದೆ, ಆದರೆ ರೈತರಿಗೆ ಒಂದು ಸಾವಧಾನ ಅನ್ನೋದು ಬೇಕು. ಅಂದ್ರೆ ಈಗ ನೋಡಿ, ನಮ್ಮ ತರ ಮಣ್ಣು ಕೂಡ ಸುಸ್ತಾಗುತ್ತೆ, ಮಣ್ಣಿನಲ್ಲಿ ಇರತಕ್ಕಂಥ ಜೀವಾಣುಗಳು ಕೂಡ ಸುಸ್ತಾಗ್ತವೆ. ನಾವು ಪದೇ ಪದೇ ನಾವು ಅದನ್ನ ಉಳುಮೆ ಮಾಡಿ ಬೆಳೆ ಬೆಳೆದು ಅದಕ್ಕೆ ಏನೂ ಒಂದು ರಕ್ಷಣೆ ಇಲ್ಲದೆ ಅಥವಾ ವಿರಾಮ ಇಲ್ಲದೆ ಬೆಳೆ ಬೆಳೀತಾ ಹೋದ್ರೆ ಮಣ್ಣು ಕೂಡ ಆರೋಗ್ಯ ಕೆಡಿಸ್ಕೊಳ್ಳುತ್ತೆ. ಹಾಗೆ ಆಗಿದೆ. ಅದಕ್ಕೋಸ್ಕರ ನಾವು ಏನೇ ಕೃಷಿ ಮಾಡಬೇಕಾದ್ರೂ ನಮ್ಮ ಮೂಲ ಬಂಡವಾಳ ಅಂತಂದ್ರೆ ಮಣ್ಣು ಮತ್ತು ನೀರು. ಮಣ್ಣಿಲ್ದಲ್ಲೇ ಯಾವ ಕೃಷಿನೂ ಸದ್ಯಕ್ಕೆ ಮಾಡೋಕ್ಕಾಗ್ತಾ ಇಲ್ಲ. ಹಾಗಿರಬೇಕಾದ್ರೆ ನಾವು ಮಣ್ಣಿನ ಬಗ್ಗೆ ಅತಿ ಹೆಚ್ಚಿನ ಆದ್ಯತೆ ನಾವು ಕೊಡಬೇಕಾಗತ್ತೆ. ಈಗ ಸುಮಾರು ವರ್ಷಗಳಿಂದ ನಾವು ಒಂದೇ ಜಾತಿ ಬೆಳೆಗಳನ್ನ ಬೆಳೆದು ಬಿಟ್ಟಿರ್ತೀವಿ. ಈಗ ಆಲೂಗಡ್ಡೆ, ಟೊಮೆಟೊ, ಬದನೆ, ಮೆಣಸಿನಕಾಯಿ ಇವೆಲ್ಲ ಒಂದೇ ಜಾತಿ ಬೆಳೆಗಳು. ಇವನ್ನ ನಾವು ಅದೇ ಜಮೀನಿನಲ್ಲಿ ಬೆಳೀತಾ ಇದ್ದಾಗ ಏನಾಗುತ್ತೆ ಅಂದ್ರೆ, ಒಂದು ಸಾಧಾರಣವಾಗಿ ಎಲ್ಲಾ ಕಡೆ ಕಂಡುಬರ್ತಕ್ಕಂತ ಒಂದು ರೋಗ ಅಂತ ಅಂದ್ರೆ ಬ್ಯಾಕ್ಟೀರಿಯಾ ಸೊರಗು ರೋಗ. ಆದ್ರೆ ಒಂದು ಅತ್ಯಂತ ಕೆಟ್ಟ ಸುದ್ದಿ ಏನು ಅಂತಂದ್ರೆ, ಬ್ಯಾಕ್ಟೀರಿಯಾ ಸೊರಗು ರೋಗ ನಿವಾರಣೆ ಮಾಡೋ ಅಂತ ಔಷಧಿಗಳು ಇಲ್ಲ. ಈಗ ನಮಗೆ ನಮ್ಮ ಆರೋಗ್ಯಕ್ಕೆ ಏನಾದ್ರೂ ರೋಗ ಬಂದ್ರೆ ನಾವು ಆಂಟಿಬಯೋಟಿಕ್ಸ್ ಅಂತ ಯೂಸ್ ಮಾಡ್ತೀವಿ. ಆ ಆಂಟಿಬಯೋಟಿಕ್ಸ್ ನ ಮಣ್ಣಿಗೆ ಹಾಕುವಷ್ಟು ನಾವು ಶಕ್ತಿ ಇಲ್ಲ, ಅದಕ್ಕೆ ತಂತ್ರಜ್ಞಾನನೂ ಇಲ್ಲ. ಹಾಗಾಗಿ ಇಂತಹ ಸಮಸ್ಯೆ ಬಂದಾಗ ಕೆಲವು ಪರಿಹಾರಗಳಿದೆ. ಒಂದು ಪರಿಹಾರ ಏನು ಅಂತಂದ್ರೆ, ಬೆಳೆ ಪರಿವರ್ತನೆ ಮಾಡಬೇಕು. ಬೆಳೆ ಪರಿವರ್ತನೆ ಮಾಡಬೇಕಾದ್ರೂ ಕೂಡ ಬಹಳ ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಆ ಬ್ಯಾಕ್ಟೀರಿಯಾ ರೋಗಾಣುಗಳ ಸಂತತಿಯನ್ನ ಕಡಿಮೆ ಮಾಡೋ ಅಂತ ಬೆಳೆಗಳನ್ನ ಬೆಳಿಬೇಕಾಗತ್ತೆ. ಒಂದು ಅದನ್ನ ಹೆಚ್ಚು ವರ್ಷ ಬೆಳೆಯೋಕಾಗೋದಿಲ್ಲ, ನಮಗೆ ಆರ್ಥಿಕ ಬೆಳೆ ಬೇಕು ಅಂತ ಅಂದ ಪಕ್ಷದಲ್ಲಿ ಇನ್ನೊಂದು ಮಾರ್ಗ ಏನಂತಂದ್ರೆ, ಕಸಿ ಕಟ್ಟಿದ ಸಸಿಗಳನ್ನ ಉಪಯೋಗಿಸೋದು. ಈಗ ಟೊಮೆಟೋದಲ್ಲಿ, ಬದನೆಯಲ್ಲಿ, ಈ ಕಾಡು ಬದನೆ ಅಂತ ಇರುತ್ತೆ, ಕಾಡು ಟೊಮೆಟೊ ಅಂತ ಇರುತ್ತೆ, ಅಂಥದನ್ನ ತಗೊಂಡು ಅದನ್ನ ಮೇಲೆ ನಾವು ಕಸಿ ಕಟ್ತೀವಿ. ನಮಗೆ ಬೇಕಾದ ತಳಿನ ಕಸಿ ಕಟ್ಟಿ ಅದರದ ಸಸಿಗಳನ್ನ ನಾವು ಬೆಳೆದ್ರೆ ಆವಾಗ ಈ ರೋಗಕ್ಕೆ ತುತ್ತಾಗೋದಿಲ್ಲ. ಆತರದ ಸಸ್ಯಗಳು ದೊರಕುತ್ತಾ? ಈಗ ಅದು ಬಹಳ ಸಾಧಾರಣವಾಗಿ ಎಲ್ಲ ಕಡೆ ಸಿಗುವಂತ ಲಕ್ಷಣಗಳು ಇದೆ. ನಾನು ಈಗ ಮೊನ್ನೆ ಮಾಲೂರಿನಲ್ಲಿ ರವಿಶಂಕರ್ ಅನ್ನೋರ ರೈತರು, ಅವ್ರ ತೋಟಕ್ಕೆ ಹೋಗಿದ್ದೆ ನಾನು. ಅವರು ಈ ಟೊಮೆಟೊ ಬೆಳೆದಿದ್ದಾರೆ. ಅವ್ರು ಹೇಳ್ತಾ ಇದ್ರು, ನೋಡಿ ಸರ್, ಕಳೆದ ಒಂದು 3-4 ವರ್ಷಗಳಲ್ಲಿ ನನಗೆ ತುಂಬಾ ಹಾನಿಯಾಗಿದೆ ಈ ಬ್ಯಾಕ್ಟೀರಿಯಾ ಸೊರಗು ರೋಗದಿಂದ. ಆದ್ರೆ ಈಗ ನೋಡಿ, ಈ ಒಂದು ಕಸಿ ಮಾಡಿದ ಸಸಿಗಳನ್ನ ನಾವು ಬಳಸಿರೋದ್ರಿಂದ ಆ ಸಮಸ್ಯೆ ಇಲ್ಲ ಅಂತೇಳಿ. ಯಾಕೆ ಇದು ಒಂದು ಸುಸ್ಥಿರವಾದ ವಿಧಾನ ಅಂತ ಅಂದ್ರೆ, ನಾವು ಫಸ್ಟ್ ಆಫ್ ಆಲ್ ನಾವು ಔಷಧಿ ಹೊಡಿಬೇಕಾಗಿಲ್ಲ, ಬೆಳೆ ನಾಶ ಆಗೋದಿಲ್ಲ. ಆಮೇಲೆ ಇದು ಸಾಧಾರಣವಾಗಿ ಟೊಮೆಟೊ 140-150 ದಿನದಲ್ಲಿ ಮುಗ್ದು ಹೋಗುತ್ತೆ. ಆದರೆ ಈ ಕಸಿ ಮಾಡಿದ ಸಸಿಗಳು ಜಾಸ್ತಿ ಅವಧಿವರೆಗೂ ನಾವು ಕಾಪಾಡ್ಕೋಬಹುದು. ನೀವು ನೀರು ಮತ್ತೆ ಪೋಷಕಾಂಶ ನೋಡ್ಕೊಂಡ್ರೆ ಅದು ನಿಮಗೆ 10-12 ತಿಂಗಳವರೆಗೂ ಬೆಳೆ ಕೊಡಬಹುದು. ಒಂದು ವರ್ಷಗಳ ಕಾಲ ಇದನ್ನ ಯಾವ ರೀತಿ ನೋಡ್ಕೋತೀವಿ ಅದ್ರ ಮೇಲೆ ಹೋಗುತ್ತೆ. ಆದ್ರೆ ಅದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಏನಂತ ಅಂದ್ರೆ, ಈಗ ಟೊಮೆಟೊ ಈಗ ಬೆಲೆ ಇಲ್ಲ, ನಾನು ಇವತ್ತು ಮಾತಾಡ್ತಾ ಇದ್ದೀನಿ, ಬೆಲೆ ಇಲ್ಲ. ಒಂದ್ ಎರಡು ತಿಂಗಳು ನೋಡಿದ್ರೆ ತುಂಬಾ ಬೆಲೆ ಇತ್ತು, ಇನ್ನೊಂದ್ ಎರಡು ತಿಂಗಳು ಬಿಟ್ರೆ ಮತ್ತೆ ಬೆಲೆ ಬರಬಹುದು. ಆವಾಗ ಈ ತರದ ಕಸಿ ಮಾಡಿದ ಬೆಳೆ ಇದ್ರೆ ದೀರ್ಘಾವಧಿ ಬೆಳೆ ಆಗತ್ತೆ ಅದು. ಆವಾಗ ನಿಮಗೆ ಮಾರುಕಟ್ಟೆಯಲ್ಲಿ ಕೂಡ ಆಗೋ ಏರುಪೇರುಗಳಿಗೆ ನಾವು ಅಡ್ಜಸ್ಟ್ ಆಗ್ಬಹುದು. ಈಗ ಪ್ರತಿಯೊಬ್ಬರು ಕೂಡ ಕಸಿಯನ್ನ ಕಟ್ಟಿ ಸಸ್ಯಗಳನ್ನು ಉತ್ಪಾದನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ? ಅದು ಅಂತ ಒಂದು ಜಟಿಲವಾದ ತಂತ್ರಜ್ಞಾನ ಏನಲ್ಲ, ನಾವು ಮಾಡ್ಕೋಬಹುದು. ಅದಕ್ಕೊಂದು ಸಣ್ಣ ಪುಟ್ಟ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಆದ್ರೆ ಅದಕ್ಕಿಂತ ಮೊದಲು ಕೆಲವು ನರ್ಸರಿಯವರು ಈಗಾಗಲೇ ಕಸಿ ಮಾಡಿದ ಸಸಿಗಳನ್ನ ಮಾರ್ತಾ ಇದ್ದಾರೆ. ಈಗ ಬೆಂಗಳೂರಿನಲ್ಲಿ ಪ್ರಕಾಶ್ ಅನ್ನೋ ಅವ್ರದ್ದು ಏಕಲವ್ಯ ನರ್ಸರಿ ಇದೆ, ಅಲ್ಲಿ ಅವರು ಈಗ ಅತಿ ಹೆಚ್ಚಿನ ಸಸಿಗಳನ್ನ ಉತ್ಪಾದನೆ ಮಾಡ್ತಾ ಇರೋದೇ ಕಸಿ ಮಾಡಿದ ಸಸಿಗಳು, ಅದನ್ನ ಬಳಸ್ಕೋಬಹುದು. ಆದ್ರೆ ಕಸಿ ಕಟ್ಟೋ ತಂತ್ರಜ್ಞಾನ ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಹೇಳ್ಕೊಡ್ತಾ ಇದ್ದಾವೆ, ಅದನ್ನ ಕೂಡ ಕಲಿತು ಕೆಲವು ರೈತರು ನರ್ಸರಿಗಳನ್ನ ಆರಂಭಿಸಬಹುದು. ಈ ಕಸಿ ಕಟ್ಟದಂತಹ ಗಿಡಗಳ ಒಂದು ಬೆಲೆ ಏನಿರುತ್ತೋ ಅದು ಸ್ವಲ್ಪ ದುಬಾರಿ ಅನ್ನುವಂತ ಅಭಿಪ್ರಾಯ ಇದೆ, ಇದನ್ನ ಹೇಗಾದ್ರೂ ಸರಿದೂಗಿಸಿಕೊಳ್ಬಹುದು? ದುಬಾರಿ ಅದು ನರ್ಸರಿಗಳಿಂದ ತಗೋ ಬಂದಾಗ ದುಬಾರಿ ಆಗುತ್ತೆ. ನೀವೇ ಸ್ವಂತ ಉತ್ಪಾದನೆ ಮಾಡ್ಕೊಳಕ್ ಹೋದ್ರೆ ಖರ್ಚು ಕಡಿಮೆ ಆಗುತ್ತೆ. ಆದರೆ ನಾನು ಹೇಳದ್ನಲ್ಲ, ನೀವು ಅರ್ಧ ಅಥವಾ ಮುಕ್ಕಾಲು ಭಾಗ ಬೆಳೆ ಕಳ್ಕೊಳ್ಳಂಗಿದ್ದಾಗ ಇದು ದುಬಾರಿ ಆಗೋದೇ ಇಲ್ಲ. ಇದು ನೀವು 100 ಸಸಿ ಹಾಕಿದ್ರೆ 100 ಸಸಿನೂ ಉಳ್ಕೊಳ್ಳುತ್ತೆ. ಈ ಕಸಿ ಮಾಡಿದ ಸಸಿ ಹಾಕ್ಲಿಲ್ಲ ಅಂತ ಅಂದ್ರೆ 100 ಸಸಿಗಳಲ್ಲಿ 50 ಸಸಿ ಹೋಗೇ ಇರುತ್ತೆ ಅಲ್ವಾ? ಹಾಗೆ ನೋಡಿದ್ರೆ ಇದು ಸುಸ್ಥಿರವಾದ ಕೃಷಿಯ ಒಂದು ವಿಧಾನ ಇದು. ಹೀಗೆ ಈ ಜ್ವಲಂತ ಸಮಸ್ಯೆ ಅಂತ ಹೇಳಿ ಕರಿಬಹುದು, ನಮ್ಮ ತಾಕಿನಲ್ಲೇ ಆಗ್ತಕ್ಕಂತ ಇಂತಹ ಸಮಸ್ಯೆಗಳಿಗೆ ಪರಿಹಾರವಾಗಿ ನಾವು ಕಸಿ ಅನ್ನುವಂಥದ್ದನ್ನ ಅಸ್ತ್ರವಾಗಿ ಬಳಕೆಯನ್ನ ಮಾಡಬಹುದು ಅನ್ನುವಂಥದ್ದು. ಇನ್ನು ನಮ್ಮ ಸ್ಥಳೀಯ ತಳಿಗಳು ಅಂತ ಹೇಳಿ ಏನಿದಾವೋ ಇವಕ್ಕೆ ತನ್ನದೇ ಆದಂತಹ ಮಹತ್ವ ಇದೆ. ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಸ್ಥಳೀಯ ತಳಿಗಳು ಇರತಕ್ಕಂಥದ್ದು, ಆದರೆ ಇತ್ತೀಚೆಗೆ ಅವು ನಶಿಸಿ ಹೋಗ್ತಾ ಇದ್ದಾವೆ. ಅವುಗಳನ್ನ ಉಳಿಸುವ ನಿಟ್ಟಿನಲ್ಲಿ ಅನೇಕ ಕೃಷಿಕರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ಕಾರವು ಕೂಡ ಇತ್ತೀಚೆಗೆ ಅವುಗಳ ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನ ಮತ್ತೆ ಕಾರ್ಯಕ್ರಮಗಳನ್ನ ಹೊರಗೆ ತರ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸಬಹುದು. ಆದ್ರೆ ಅನೇಕ ಕೃಷಿಕರಲ್ಲಿ ಏನು ಅಂತ ಹೇಳಿದ್ರೆ, ಈ ಸ್ಥಳೀಯ ತಳಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಒಂದು ರೀತಿ ಸಮಾಜ ಸೇವೆ ಆಗ್ಬಿಡುತ್ತೆ. ನಾನು ಎಲ್ಲಿ ಎಷ್ಟು ಅಂತ ಹೇಳಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಎಷ್ಟು ಸಮಯದವರೆಗೂ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಗೊಂದಲಗಳು ಇದ್ದಾವೆ. ಮತ್ತೆ ಸ್ವಾಭಾವಿಕವಾಗಿ ಅವು ಕಡಿಮೆ ಇಳುವರಿಯನ್ನ ನೀಡುವ ನಿಟ್ಟಿನಲ್ಲಿ ಅದನ್ನ ಸಂರಕ್ಷಣೆಗೆ ಅಷ್ಟೇ ನಾವು ಬಳಸಬೇಕು, ಅದನ್ನ ನಾವು ಬೆಳೆ ತೆಗೀಲಿಕ್ಕೆ ಬಳಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಅಳಲನ್ನು ಕೂಡ ಅನೇಕ ಕೃಷಿಕರು ತೋಡಿಕೊಳ್ತಾರೆ. ಈ ಸ್ಥಳೀಯ ತಳಿಗಳನ್ನ ಉಳಿಸಬೇಕಾದಂತಹ ಅನಿವಾರ್ಯತೆ ಇದೆಯಾ? ಅದಿದ್ರೆ ನಮ್ಮ ಕೃಷಿಕರಿಗೆ ಲಾಭದಾಯಕವಾಗುವ ನಿಟ್ಟಿನಲ್ಲಿ ಹೇಗೆ ಮಾಡಬಹುದು? ಸ್ಥಳೀಯ ತಳಿಗಳೇ ನಮ್ಮ ಆಧಾರ, ನಮ್ಮ ಜೀವನದ ಆಧಾರ ಸ್ಥಳೀಯ ತಳಿಗಳು. ಯಾಕೆಂದ್ರೆ ಪ್ರತಿಯೊಂದು ಸ್ಥಳೀಯ ತಳಿ ಅದರದೇ ಆದ ವಿಶೇಷ ಗುಣವನ್ನು ಹೊಂದಿರುತ್ತೆ. ಈಗ ನಾವು ಎಷ್ಟು ಈಗ ಆಧುನಿಕ ತಳಿಗಳನ್ನ ನೋಡ್ತಾ ಇದೀವಲ್ಲ, ಸಂಕರ ಹೈಬ್ರಿಡ್ಗಳು, ಅಧಿಕ ಇಳುವರಿ ಕೊಡೋ ತಳಿಗಳು, ಇವೆಲ್ಲವೂ ಕೂಡ ಆ ಸ್ಥಳೀಯ ತಳಿಗಳಿಂದನೇ ಉತ್ಪಾದನೆ ಆಗಿರತಕ್ಕಂಥದ್ದು. ಹಾಗಾಗಿ ನಾವು ಸ್ಥಳೀಯ ತಳಿಗಳನ್ನ ನಾವು ಸಂರಕ್ಷಿಸಲೇಬೇಕು. ಆದ್ರೆ ನೀವು ಹೇಳಿದ ಮಾತಿದೆಯಲ್ಲ, ಸ್ಥಳೀಯ ತಳಿಗಳನ್ನ ಒಂದು ಸಮಾಜ ಸೇವೆ ಮತ್ತೆ ಅದರಿಂದ ಏನೋ ಒಂದು ಆದಾಯ ಬರುವಂತ ಲಕ್ಷಣಗಳು ಇರಲ್ಲ ಅನ್ನೋದು, ಅದು ಕೂಡ ನಾವು ಆದಾಯ ತರುವಂತ ರೀತಿಯಲ್ಲಿ ಮಾಡಬಹುದು. ಉದಾಹರಣೆಗೆ ನಾನು ಇತ್ತೀಚೆಗೆ ನಮ್ಮ ತಿರುವನಂತಪುರಂ ಕೇರಳದ ಒಂದು ಜಿಲ್ಲೆ, ಅಲ್ಲಿ ವಿನೋದ್ ನಾಯರ್ ಅನ್ನೋ ಒಬ್ಬರ ತೋಟಕ್ಕೆ ಹೋಗಿದ್ದೆ ನಾನು. ಅವರು ಬಾಳೆನಲ್ಲಿ 650 ತಳಿಗಳ ಸಂರಕ್ಷಣೆ ಮಾಡಿಕೊಂಡಿದ್ದಾರೆ. ಸ್ಥಳೀಯ ತಳಿಗಳು, ಎಲ್ಲಾ ತರಹದ ತಳಿಗಳು. ನಮ್ಮ ದೇಶದಲ್ಲಿ ಯಾವ್ಯಾವ ರೀತಿ ಬಾಳೆ ಬೆಳೀತಾ ಇದ್ದಾರೋ ಅದೆಲ್ಲವೂ ಕೂಡ ಅವ್ರ ತೋಟದಲ್ಲಿದೆ. ಅದಷ್ಟೇ ಅಲ್ಲ, ಅವ್ರಿಗೆ ಸಂಪರ್ಕದಲ್ಲಿರೋ ಅವ್ರು ಹೋಗಿ ಬಂದಿರೋ ವಿದೇಶಗಳಲ್ಲಿ ಏನೇನು ಬಾಳೆ ತಳಿಗಳಿದೆಯಲ್ಲ ಅದನ್ನೆಲ್ಲ ತಂದು ಸಂರಕ್ಷಣೆ ಮಾಡ್ಕೊಂಡಿದ್ದಾರೆ ಅವರು. ಆದ್ರೆ ಅದನ್ನೇ ಒಂದು ಉದ್ಯೋಗ ತರನು ಮಾಡ್ತಾ ಇದ್ದಾರೆ ಅವರು. ಹೆಂಗೆ ಅಂತಂದ್ರೆ, ಈಗ ಸ್ಥಳೀಯ ತಳಿಗಳ ತುಂಬಾ ಇಷ್ಟಪಡೋ ಜನ ತುಂಬಾ ಜನ ಇದ್ದಾರೆ. ಅದು ಅವ್ರಿಗೆ ಎಲ್ಲಿ ಸಿಗುತ್ತೆ, ಹೆಂಗ್ ಬೆಳೆಯೋದು ಅನ್ನೋದು ಗೊತ್ತಿರೋದಿಲ್ಲ. ಇವರು ಆ ಒಂದು ದಿಟ್ಟಿನಲ್ಲಿ ಯಾರಿಗೆ ಯಾವ ತಳಿ ಬೇಕೋ ಅದ್ರದ್ದು ಗಿಡಗಳನ್ನ ಅವರು ಸಪ್ಲೈ ಮಾಡ್ತಾರೆ ಅವರು. ಅದರಿಂದ ಅವರಿಗೆ ಈಗ ಸಾಧಾರಣವಾಗಿ ಕೃಷಿ ಮಾಡಿದ್ರೆ ಎಷ್ಟು ದುಡ್ಡು ಬರ್ತಾ ಇತ್ತು, ಅದರದ್ದು 10 ಪಟ್ಟು ದುಡ್ಡು ಬರ್ತಾ ಇದ್ದಾರೆ. ಈಗ ಅವರು ಸುಮಾರು 1 ಎಕರೆನಲ್ಲಿ 650 ತಳಿನ ಮೇಂಟೈನ್ ಮಾಡ್ಕೋತಾ ಇದ್ದಾರೆ. ಅವರು ಸಾಧಾರಣವಾಗಿ 1 ಎಕರೆನಲ್ಲಿ ಒಂದು ಬಾಳೆ ಬೆಳೆದ್ರೆ ಎಷ್ಟು ಬರ್ತಾ ಇತ್ತೋ ಅದಕ್ಕಿಂತ 10 ಪಟ್ಟು ಆದಾಯ ಬರುತ್ತೆ ಅವ್ರಿಗೆ. ಆದ್ರೆ ನನಗೆ ಹೆಚ್ಚು ಖುಷಿ ಕೊಟ್ಟಿದ್ದೇನು ಅಂತಂದ್ರೆ ಅದು ಅವ್ರಿಗೆ ಒಂದು ಹವ್ಯಾಸ, ಅದು ತಳಿಗಳ ಸಂರಕ್ಷಣೆ ಒಂದು ಹವ್ಯಾಸ. ಆದ್ರೆ ಅದನ್ನೇ ಒಂದು ಉದ್ಯೋಗದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಸ್ಥಳೀಯ ತಳಿಗಳು ಅಂದ ತಕ್ಷಣ ಅದರಿಂದ ಏನು ನಮಗೆ ದುಡ್ಡು ಬರಲ್ಲ ಅಂತ ಅನ್ನೋದಿಲ್ಲ. ಇವತ್ತು ನಮ್ಮ ಸ್ಥಳೀಯ ಹಳ್ಳಿಕಾರ ಇರ್ಬೋದು, ಅಮೃತ್ ಮಹಲ್ ಇರ್ಬೋದು, ಮಲ್ನಾಡ್ ಗಿಡ್ಡ ಇರ್ಬೋದು, ಆ ತಳಿಗಳ ಮರಿಗಳನ್ನ ಕರುಗಳನ್ನ ನಾವು ವೈಜ್ಞಾನಿಕವಾಗಿ ಮಾಡಿಕೊಂಡು ಅದನ್ನೇ ನಾವು ಒಂದು ಉದ್ಯಮ ರೀತಿಯಲ್ಲಿ ಕೂಡ ಮಾಡ್ಕೋಬಹುದು. ಅತಿ ಹೆಚ್ಚು ಬೇಡಿಕೆ ಇದೆ. ಹೀಗೆ ಸ್ಥಳೀಯ ತಳಿಗಳನ್ನ ನಾವು ಉಳಿಸುವ ಮೂಲಕ ಸಂವರ್ಧನೆಯನ್ನ ಮಾಡುವ ಮೂಲಕವೂ ಕೂಡ ಗಳಿಕೆಯನ್ನ ಮಾಡಬಹುದು. ಖಂಡಿತ ಖಂಡಿತ. ಆ ವಿನೋದ್ ನಾಯರ್ ಅಂತವ್ರನ್ನ ನೋಡಿದ್ರೆ ನಿಜವಾಗ್ಲೂ ಅದು ಸಾಧ್ಯ ಅಂತ ಹೇಳುತ್ತೆ. ಈಗ ವಿನೋದ್ ನಾಯರು ಬಾಳೆಗೆ ಒಂದಕ್ಕೆ ಉದಾಹರಣೆ ಆಗ್ತಾರೆ, ಹಾಗೆ ನಮ್ಮಲ್ಲಿ ಸಾಕಷ್ಟು ತರಹದ ಬೆಳೆಗಳಿದಾವೆ. ಈ ನಮ್ಮ ಹಾಸನದ ಭಾಗಕ್ಕೆ ಬಂದ್ರೆ ಭತ್ತ, ಇಲ್ಲಿ ರಾಜಮುಡಿ ಆಗ್ಬೋದು, ಆಲೂರು ಸಣ್ಣ ಆಗ್ಬೋದು, ಹೊಳೆಸಾಲ್ ಚಿಪ್ಕ ಆಗ್ಬೋದು, ಈ ತರಹದ ಸಾಕಷ್ಟು ಇದಾವೆ. ಅವುಗಳನ್ನ ನಾವು ಸಂರಕ್ಷಣೆ ಮಾಡುವ ಮೂಲಕ, ಸಂವರ್ಧನೆ ಮಾಡುವ ಮೂಲಕವೂ ಕೂಡ ನಾವು ಹೆಚ್ಚು ಹೆಚ್ಚು ಗಳಿಕೆಯನ್ನ ಮಾಡಬಹುದು. ಹಾಗೆ ಬೇರೆ ಬೇರೆ ಬೇರೆ ಬೇರೆ ಬೆಳೆಗಳೇನಿದ್ದಾವೋ ಆ ಎಲ್ಲಾ ಬೆಳೆಗಳಿಗೂ ಕೂಡ ಸಂಬಂಧಪಟ್ಟ ಹಾಗೆ ಎಲ್ಲಾ ಬೆಳೆಗಳನ್ನು ಕೂಡ ಒಬ್ಬರೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಯಾರಿಗೆ ಯಾವುದು ಸೂಕ್ತ ಅನ್ಸುತ್ತೋ, ಯಾವ ಬೆಳೆಯ ಮೇಲೆ ಅವ್ರಿಗೆ ಪ್ರೀತಿ ಇರುತ್ತೋ ಅಂಥದ್ದನ್ನ ಆಯ್ಕೆ ಮಾಡ್ಕೊಂಡು ಸಂರಕ್ಷಣೆ ಮಾಡಿದ್ರೆ ಅದರಿಂದಲೂ ಕೂಡ ಗಳಿಕೆಯನ್ನ ಮಾಡಬಹುದು ಅನ್ನುವಂಥದ್ದು. ಇನ್ನು ಇತ್ತೀಚೆಗೆ ಈ ಸಾವಯವ ಕೃಷಿಯ ಬಗ್ಗೆ ಹೆಚ್ಚು ಒಲವು ಮೂಡ್ತಾ ಇದೆ, ಅದು ಗ್ರಾಹಕರಲ್ಲೂ ಕೂಡ ಮೂಡ್ತಾ ಇದೆ, ಕೃಷಿಕರಲ್ಲೂ ಕೂಡ ಮೂಡ್ತಾ ಇದೆ. ಆದರೆ ಸಾವಯವ ಕೃಷಿಯಲ್ಲಿಯೂ ಕೂಡ ಅನೇಕ ಸಮಸ್ಯೆಗಳಿದ್ದಾವೆ. ಮಾರುಕಟ್ಟೆ ಸಮಸ್ಯೆ ಇರ್ಬೋದು, ಇಳುವರಿಯ ಸಮಸ್ಯೆ ಇರ್ಬೋದು, ಬಿತ್ತನೆ ಬೀಜದ ಸಮಸ್ಯೆ ಇರ್ಬೋದು, ಅದರ ನಿರ್ವಹಣೆಯ ಸಮಸ್ಯೆ ಇರ್ಬೋದು, ಅದರ ಒಂದು ದೃಢೀಕರಣದ ಸಮಸ್ಯೆ, ಹೀಗೆ ಅನೇಕ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳ ರಾಶಿಯನ್ನು ನೋಡಿ ಅದರ ಸಹವಾಸ ಬೇಡ, ನಾವು ಎಲ್ಲರೂ ಹೆಂಗೆ ಕೃಷಿ ಮಾಡ್ತಾರೋ ಆ ಥರ ಮಾಡೋಣ ಅನ್ನುವಂಥದ್ದು. ಈ ಸಾವಯವಕ್ಕೆ ಹೋಗಬೇಕಾದಂತಹ ಅನಿವಾರ್ಯತೆ ಇವತ್ತು ನಮ್ಮ ದೇಶದಲ್ಲಿ ಎಷ್ಟಿದೆ, ಅಲ್ಲಿರ್ತಕ್ಕಂತಹ ಸವಾಲುಗಳನ್ನು ಮೆಟ್ಟಿ ನಿಲ್ತಕ್ಕಂಥದ್ದು ಹೇಗೆ? ಸಾವಯವ ಕೃಷಿ ಅನ್ನೋದು ಒಂದು ದೊಡ್ಡ ಸವಾಲು. ಅದು ಮೊದಲು ನಮ್ಮ ತಂದೆಯವ್ರ ಕಾಲದಲ್ಲಿ ಇರ್ಬೋದು, ನಮ್ಮ ತಾತವ್ರ ಕಾಲದಲ್ಲಿ ಅದು ಸ್ವಾಭಾವಿಕವಾಗಿ ಇತ್ತು. ಯಾಕೆಂದ್ರೆ ಅವಾಗ ಒಂದು ಕುಟುಂಬದಲ್ಲಿ ಅಷ್ಟೇ ಜನ ಇರ್ತಾ ಇದ್ರು, ಅಷ್ಟೇ ಪಶು ಸಂಪತ್ತು ಕೂಡ ಇರ್ತಾ ಇತ್ತು. ಇವಾಗ ಕುಟುಂಬಗಳು ಸಣ್ಣದಾಗ್ತಾ ಹೋಗ್ತಾ ಇದೆ, ಪಶು ಏನು ಸಂಪತ್ತಿತ್ತು ಅದು ಕೂಡ ಕ್ಷೀಣಿಸ್ತಾ ಇದೆ. ಹಾಗಾಗಿ ಈ ಒಂದು ಪರಿಸ್ಥಿತಿನಲ್ಲಿ ನಾವು ಸಾವಯವ ಕೃಷಿ ಮಾಡಬೇಕು ಅಂತಂದ್ರೆ ಅದೊಂದು ದೊಡ್ಡ ಸವಾಲು. ಆದರೆ ಇದು ಸಾಧ್ಯ. ಇದು ಏನಂತಂದ್ರೆ ಯಾರು ಇದನ್ನು ಮಾಡಬೇಕು ಅಂತ ಹೆಜ್ಜೆ ಇಡ್ತಾರೋ ಅವರಿಗೆ ಒಂದು ದೀರ್ಘಾವಧಿಯ ಕನಸಿರಬೇಕು, ಅದೊಂದು ಪ್ಯಾಷನ್ ಅಂತ ತಗೋಬೇಕು. ಇವತ್ತು ಮಾಡಿ ನಾಳೆಯಿಂದ ಪ್ರತಿಫಲ ಬೇಕು ಅಂದ್ರೆ ಸಾಧ್ಯ ಆಗೋದಿಲ್ಲ. ಆಗೋದಿಲ್ಲ. ಇವತ್ತಿನ ಮಣ್ಣಿನ ಪರಿಸ್ಥಿತಿನಲ್ಲಿ, ಇವತ್ತಿನ ನಮ್ಮ ಕುಟುಂಬದ ವ್ಯವಸ್ಥೆನಲ್ಲಿ, ಇವತ್ತಿನ ಮಾರುಕಟ್ಟೆ ವ್ಯವಸ್ಥೆನಲ್ಲಿ ನಾನು ಇವತ್ತು ಸಾವಯವ ಕೃಷಿ ಮಾಡ್ತೀನಿ, ನಾನು ನಾಳೆ ಅದರಿಂದ ಲಾಭ ನಿರೀಕ್ಷಿಸ್ತೇನೆ ಅಂದ್ರೆ ಆಗೋದಿಲ್ಲ. ಸಾವಯವ ಕೃಷಿ ಮಾಡಬೇಕು ಅಂತಂದ್ರೆ ನಿಮಗೆ ಅತ್ಯಂತ ಹೆಚ್ಚಿನ ಗುಣಮಟ್ಟದ ಮಣ್ಣು ಬೇಕು, ಉತ್ತಮ ಗುಣಮಟ್ಟದ ನೀರು ಬೇಕು, ಪಶು ಸಂಪತ್ತು ಇರಬೇಕು, ಆರ್ಗ್ಯಾನಿಕ್ ಅಂತಂದ್ರೆ ಸಾವಯವ ಗೊಬ್ಬರದ ಮೂಲಗಳಿರಬೇಕು. ಆಮೇಲೆ ಸಾವಯವ ಪದ್ಧತಿಗೆ ಅಳವಡಿಸ್ಕೊಂಡಾಗ ಆರಂಭದಲ್ಲಿ ಇಳುವರಿ ಕಡಿತ ಆಗುತ್ತೆ, ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ತಮ್ಮ ತಮ್ಮ ಜಮೀನಿನಲ್ಲಿ ತಮ್ಮ ತಮ್ಮ ಬೆಳೆಗಳಲ್ಲಿ ಯಾವ ರೀತಿ ನಾವು ಆರ್ಗ್ಯಾನಿಕ್ ಮಾಡಬಹುದು ಅನ್ನೋದು ಒಂದು ಆಳವಾದ ಜ್ಞಾನ ಇರಬೇಕು. ಅದು ಸಾಧಾರಣವಾಗಿ ನಾವು ಈಗ ರಸಗೊಬ್ಬರಗಳನ್ನ ಹಾಕಿ ರಾಸಾಯನಿಕಗಳನ್ನ ಬಳಸಿ ಏನು ಕೃಷಿ ಮಾಡ್ತೀವಲ್ಲ ಅದಕ್ಕಿಂತ ಬಹಳಷ್ಟು ಕಠಿಣ, ಅದು ಸರಳ ಇಲ್ಲ. ಆದರೆ ಅದನ್ನ ರೂಢಿಸ್ಕೊಂಡ್ಮೇಲೆ, ಅದರದ್ದು ಕಂಪ್ಲೀಟ್ ಜ್ಞಾನ ಬಂದಾದ್ಮೇಲೆ ಅದು ತುಂಬಾ ಸರಳ ಆಗತ್ತೆ, ಅಲ್ಲಿವರೆಗೂ ಅದು ಬಹಳ ಕಠಿಣ ಅದು. ಈಗ ನಾನು ಮೊನ್ನೆ ಬಾಗಲಕೋಟೆ ಜಿಲ್ಲೆ ಶ್ರೀಕಾಂತ್ ಅನ್ನೋ ಒಬ್ಬ ರೈತರ ತೋಟಕ್ಕೆ ಹೋಗಿದ್ದೆ. ಅವರು ಸಾವಯವ ಪದ್ಧತಿಗಳಲ್ಲಿ ಕಬ್ಬು ಬೆಳೀತಾ ಇದ್ದಾರೆ. ನಾವೇನು ಆಧುನಿಕ ಪದ್ಧತಿಗಳನ್ನ ಉಪಯೋಗಿಸಿ ನಾವೇನು ಕಬ್ಬಿನ ಇಳುವರಿ ತಗೋತಾ ಇದ್ದೀವೋ ಅದಕ್ಕಿಂತ ಜಾಸ್ತಿ ಇಳುವರಿ ತಗೋತಾ ಇದ್ದಾರೆ. ಆದರೆ ಅದು ಹೇಗೆ ಸಾಧ್ಯ ಆಯಿತು? 2014 ಅವ್ರದ್ದು ಶ್ರಮ ಇದೆ, ಇವತ್ತು ಆ ಹಂತಕ್ಕೆ ತಲುಪಿದ್ದಾರೆ ಅವರು. ಅವರ ಕಬ್ಬಿನ ಗುಣಮಟ್ಟ ಆಗಲಿ, ಮಣ್ಣಿನ ಗುಣಮಟ್ಟ ಆಗಲಿ, ಅವರು ಕಬ್ಬನ್ನ ಯಾವುದೇ ಸಕ್ಕರೆ ಕಾರ್ಖಾನೆಗೆ ಹಾಕ್ತಾ ಇಲ್ಲ, ಅವರು ಸ್ವಂತ ಬೆಲ್ಲ ಮಾಡ್ತಾ ಇದ್ದಾರೆ. ಬೆಲ್ಲವನ್ನು ಒಂದು ವಿಶೇಷವಾದ ರೀತಿ ತಯಾರಿಸ್ತಾರೆ, ಆಮೇಲೆ ಹೆಚ್ಚಿನ ಬೆಲೆಗೆ ಮಾರ್ತಾರೆ, ಅವರು ಅದರದೇ ಆದ ಗ್ರಾಹಕರನ್ನ ಇಟ್ಕೊಂಡಿದ್ದಾರೆ ಅವರು. ಹಾಗೆ ಸಾವಯವ ಕೃಷಿ ಕಷ್ಟ ಆದರೆ ಲಾಭ ಹೆಚ್ಚು. ಯಾವಾಗ ಅದನ್ನು ಒಂದು ಹಂತಕ್ಕೆ ತಗೊಂಡು ಹೋದಾಗ, ಅದಕ್ಕೆ ಕಂಪ್ಲೀಟ್ ಅಂತಂದ್ರೆ ಪರಿಪೂರ್ಣ ಜ್ಞಾನ ಬೇಕಾಗುತ್ತೆ. ಸಾವಯವ ವಿಧಾನ ಮಾಡಬೇಕು ಅಂತ ಅಂದ್ರೆ ವೈಜ್ಞಾನಿಕವಾಗಿ ಮಾಡಬೇಕಾಗತ್ತೆ. ಸಾವಯವ ಅನ್ನೋದು ನಮ್ಮ ಏನು ಹಳೆ ತಂತ್ರಜ್ಞಾನ ಅಂತ ಅಲ್ಲ, ಅದನ್ನು ವೈಜ್ಞಾನಿಕವಾಗಿ ಮಾಡಬೇಕಾಗತ್ತೆ. ಈಗ ಅದರದ್ದು ಬಳಸೋ ಪರಿಕರಗಳಿಂದ ಹಿಡಿದು ಅದರಲ್ಲಿ ಬರ್ತಕ್ಕಂತ ಸಾವಯವ ಇಂಗಾಲ ಹೇಗಿರುತ್ತೆ, ಎಷ್ಟು ಮಟ್ಟಿಗೆ ನಾವು ಮಣ್ಣಿನಲ್ಲಿ ಕಾಪಾಡ್ಕೋಬೇಕು, ಅದರಲ್ಲಿ ಬೀಜೋಪಚಾರ ಹೇಗೆ ಮಾಡಬೇಕು, ಸಾವಯವ ರೂಪದಲ್ಲಿ ಸಾವಯವ ಪದ್ಧತಿಗಳನ್ನ ಉಪಯೋಗಿಸ್ಕೊಂಡು ನಾವು ಕೀಟ ಮತ್ತು ರೋಗಗಳನ್ನ ಹೇಗೆ ನಿಯಂತ್ರಿಸ್ಕೋಬೇಕು, ಇವೆಲ್ಲವೂ ಕೂಡ ವೈಜ್ಞಾನಿಕವಾಗಿ ಮಾಡೋ ಈಗ ಪದ್ಧತಿಗಳು ಪ್ರಚಲಿತ ಆಗಿದಾವೆ. ಇದನ್ನ ರೈತರು ಬಳಸ್ಕೊಂಡ್ರೆ ಇದೇನು ದೊಡ್ಡ ಸಮಸ್ಯೆ ಏನಲ್ಲ, ಖಂಡಿತ ಸಾವಯವ ಕೃಷಿ ಮಾಡಬಹುದು ಲಾಭದಾಯಕವಾಗಿ. ತಾವ್ ಹೇಳಿದ್ರಿ ಸಾವಯವ ಕೃಷಿ ಮಾಡಬೇಕು ಅಂತ ಅಂದ್ರೆ ಉತ್ತಮವಾದಂತಹ ಜ್ಞಾನ ಇರಬೇಕು ಅಂತ ಹೇಳಿ, ಈ ಜ್ಞಾನ ಅಂತ ಅಂದ್ರೆ ಎಂತಹ ಜ್ಞಾನ, ಅದನ್ನ ಹೇಗೆ ಪಡೆದುಕೊಳ್ಬಹುದು? ಎಲ್ರಿಗೂ ಕೂಡ ಸಾಧ್ಯ ಆಗದೇ ಇರಬಹುದು, ಆದ್ರೂ ಅದರ ಸಾಧ್ಯತೆಗಳು ಎಲ್ಲಿ ಪಡೆದುಕೊಳ್ಬೇಕು, ಹೇಗೆ ಪಡೆದುಕೊಳ್ಬೇಕು, ಎಷ್ಟರ ಮಟ್ಟಿಗೆ ಇರಬೇಕು ಅಂತ. ಒಂದು ಈ ಸಾವಯವ ಮಾಡ್ತಾ ಇರತಕ್ಕಂಥ ರೈತರ ಸಂಪರ್ಕದಲ್ಲಿ ಇರಬೇಕು. ಅಂದ್ರೆ ತುಂಬಾ ಜನ ರೈತರು ನಾನು ಸಾವಯವ ಮಾಡ್ತೀನಿ ಅಂತ ಹೇಳ್ಕೊತಾರೆ, ಅವರು ಪರಿಪೂರ್ಣ ಸಾವಯವ ಮಾಡ್ತಾ ಇರಲ್ಲ ಅಂತ ರೈತರಲ್ಲ ನಾನು ಹೇಳ್ತಾ ಇರೋದು. ಈಗ ಶ್ರೀಕಾಂತ್ ಅಂತ ರೈತರು, ಅವರು ಅದರಲ್ಲಿ ಏನು ತೊಂದರೆ ಇದೆ, ಏನು ಸಾಧಕಗಳಿದೆ, ಏನು ಬಾಧಕಗಳಿದೆ ಅನ್ನೋದು ಅವ್ರಿಗೆ ಗೊತ್ತು. ಅವ್ರಿಗೆ ಅಂಥವ್ರ ಸಂಪರ್ಕದಲ್ಲಿ ಇರಬೇಕು, ಅಂಥವ್ರನ್ನ ಹೋಗಿ ನೋಡಬೇಕು, ಕಲಿಯಬೇಕಾಗತ್ತೆ. ಎರಡನೇದು, ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈಗ ಸಾವಯವ ಸಂಶೋಧನಾ ಸಂಸ್ಥೆಗಳೇ ವಿಭಾಗಗಳೇ ಇದ್ದಾವೆ, ಅಲ್ಲಿಗೆ ಹೋಗ್ಬೇಕು ಅವರು. ಅದ್ರ ಸಾವಯವ ಪರಿಕರಗಳು ಯಾವ್ಯಾವು, ನಾವೇ ಸ್ವಂತ ಏನೇನು ನಾವು ಉತ್ಪಾದನೆ ಮಾಡ್ಕೋಬಹುದು, ಬೇರೆ ಕಡೆಯಿಂದ ಏನು ತಂದ್ಕೋಬೇಕಾಗತ್ತೆ, ಎಲ್ಲಿ ಸಿಗುತ್ತೆ, ಅವೆಲ್ಲ ಕೂಡ ಜ್ಞಾನ ನಮ್ಮ ಸಂಸ್ಥೆಗಳಲ್ಲಿ ಸಿಗುತ್ತೆ. ಹೀಗೆ ಜ್ಞಾನವನ್ನ ವೃದ್ಧಿ ಮಾಡ್ಕೊಂಡು ನಾವು ಆನಂತರ ಸಾವಯವಕ್ಕೆ ಇಳಿಬೇಕು, ಅವಾಗ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸಾವಯವದಲ್ಲಿ ಮತ್ತೊಂದು ಸಮಸ್ಯೆ ಅಂತ ಅಂದ್ರೆ ಈ ಮಾರುಕಟ್ಟೆ ಸಮಸ್ಯೆ. ಎಲ್ಲಿ ಮಾರಾಟ ಮಾಡಬೇಕು, ಹೇಗೆ ಮಾರಾಟ ಮಾಡಬೇಕು ಅನ್ನುವಂಥದ್ದು ಅನೇಕರಿಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಅವರದ್ದೇ ಆದಂತಹ ಕೆಲವು ವೇದಿಕೆಗಳು ಕೂಡ ಇರೋದಿಲ್ಲ. ಹೇಗೆ ಅದನ್ನ ಸೃಷ್ಟಿ ಮಾಡಿಕೊಳ್ಬಹುದು, ತಾವು ಬೆಳೆದಂತಹ ಉತ್ಪನ್ನಗಳೇನಿರುತ್ತೋ ಅದಕ್ಕೆ ತಾವೇ ಒಂದು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಳ್ಳುವ ಕಲೆ ಹೇಗೆ? ಈಗ ನೀವು ಬೆಂಗಳೂರು ನಗರಕ್ಕೆ ಬಂದ್ರೆ ಸಾವಯವ ಅಂತ ಅಂದ್ರೆ ಹಾಕಿದ್ರೆ ಅದಕ್ಕೆ ಮುಗಿ ಬೀಳ್ತಾರೆ ಜನ. ಆದ್ರೆ ಸಾವಯವ ಪದಾರ್ಥ ಬೆಳೆದು ನಾನು ಹಳ್ಳಿನಲ್ಲಿ ಮಾರಿ ಜಾಸ್ತಿ ದುಡ್ಡು ತಗೋತೀನಿ ಅಂದ್ರೆ ಆಗೋದಿಲ್ಲ, ಪಟ್ಟಣಗಳಲ್ಲಿ ಮಾಡಿ ಜಾಸ್ತಿ ದುಡ್ಡು ತಗೋತೀನಿ ಆಗೋದಿಲ್ಲ. ಸೊ ಸಾವಯವ ಬೆಳೆದು ಅದನ್ನ ವಿಶೇಷವಾದ ಗ್ರಾಹಕರಿಗೆ ತಲುಪಿಸ್ಬೇಕಾಗತ್ತೆ. ಅದನ್ನ ಬಯಸುವಂತ ಗ್ರಾಹಕರೇ ಬೇರೆ ಇದ್ದಾರೆ, ಅವರು ನೀವು ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡೋ ಅಂತ ಬೆಲೆ ಕೊಡೋದಕ್ಕೂ ತಯಾರಿದ್ದಾರೆ. ಅಂತಹ ಒಂದು ವ್ಯವಸ್ಥೆಯನ್ನ ನೀವು ಕಂಡಿಟ್ಕೋಬೇಕಾಗುತ್ತೆ. ಈಗ ಆನ್ಲೈನ್ ಮಾರ್ಕೆಟಿಂಗ್ ಸಿಸ್ಟಮ್ಸ್ ಇದೆ, ನೀವು ಏನ್ ಬೆಳೆ ಬೆಳಿತೀರಿ, ನೀವು ಯಾವ ಪದ್ಧತಿ ಮೇಲೆ ನೀವು ಬೆಳೆ ಬೆಳೆದಿದ್ದೀರಿ ಅನ್ನೋದ್ರ ರೆಕಾರ್ಡ್ ಇಟ್ಕೊಂಡು ನೀವು ಅದನ್ನ ಆನ್ಲೈನ್ ಅಲ್ಲಿ ಪೋಸ್ಟಿಂಗ್ ಮಾಡ್ಕೊಂಡ್ರೆ ಇದಕ್ಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಸಹಾಯ ಮಾಡ್ತವೆ. ನೀವು ಇದನ್ನ ಹೇಗೆ ನೀವು ಆನ್ಲೈನ್ ನಲ್ಲಿ ನಿಮ್ಮದೇ ಆದ ಒಂದು ಚಾನಲ್ ಅಥವಾ ಯೂಟ್ಯೂಬ್ ನಲ್ಲಿ ಅಥವಾ ಮೀಡಿಯಾದಲ್ಲಿ ನೀವು ಹೇಗೆ ಅದನ್ನ ತೋರಿಸ್ಕೋಬೇಕು, ನೀವು ಅದರ ಲಾಭ ಹೇಗೆ ಪಡ್ಕೋಬೇಕು ಅಂತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳೇ ಹೇಳ್ಕೊಡ್ತವೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಅವುಗಳ ಸಂಪರ್ಕದಲ್ಲಿ ನೀವು ಇರಬಹುದು. ಆದ್ರೆ ಸಾವಯವದಲ್ಲಿ ಲಾಭ ಬೇಕು ಅಂತ ಅಂದ್ರೆ ಹೆಚ್ಚಿನ ಮಾರುಕಟ್ಟೆ ಬೆಲೆನಲ್ಲೇ ಮಾರಬೇಕು ನೀವು, ಇಲ್ಲ ಅಂದ್ರೆ ಅದಕ್ಕೆ ತಕ್ಕ ಲಾಭ ಸಿಗೋದಿಲ್ಲ. ಹಾಗಾಗಿ ನೀವು ಒಂದು ವಿಶೇಷವಾದ ಮಾರುಕಟ್ಟೆಯನ್ನ ನೀವು ಸೃಷ್ಟಿ ಮಾಡ್ಕೋಬೇಕಾಗುತ್ತೆ. ಈ ಮಾರುಕಟ್ಟೆ ಅನ್ನುವಂಥದ್ದು ಬಹಳ ಮುಖ್ಯ ಸರ್ ರೈತರಿಗೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಬೆಳೆದಂತಹ ವಸ್ತುಗಳೇನಿರುತ್ತೋ, ಕೃಷಿ ಉತ್ಪನ್ನಗಳೇನಿರುತ್ತೋ, ಅವರೇ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಕೊಂಡಾಗ ಮಾತ್ರ ಅವ್ರು ಏನ್ ನಿರೀಕ್ಷೆ ಮಾಡ್ತಾರೋ ಆ ಬೆಲೆ ಅನ್ನುವಂಥದ್ದು ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನನಗೆ ಕಳೆದ ಸರಿ ತಾವು ಭೇಟಿಯಾದಾಗ ಒಂದು ಕತೆ ಹೇಳಿದ್ರಿ ನನಗೆ. ಒಬ್ಬ ಸಾವಯವ ಕೃಷಿಕ ಅಥವಾ ಸಾಮಾನ್ಯ ಕೃಷಿಕನ ಯಶೋಗಾಥೆ. ತಾನು ಬೆಳೆದಂತಹ ಕಬ್ಬನ್ನ ತಾನೇ ಮಾರುಕಟ್ಟೆ ಮಾಡುವ ಮೂಲಕ ಫ್ಯಾಕ್ಟರಿಯಲ್ಲಿ ಏನ್ ಬೆಲೆ ಕೊಡ್ತಾರೋ ಅದಕ್ಕೆ 10-15 ಪಟ್ಟು ಹೆಚ್ಚಿಗೆ ಪಡಿತಾ ಇದ್ದಾನೆ ಅನ್ನುವಂಥದ್ದನ್ನ ನಮ್ಮ ಕೃಷಿಕರಿಗೂ ಕೂಡ ಅದನ್ನು ತಿಳಿಸ್ಕೊಡ್ಬಹುದು. ನಮ್ಮ ಗುಲ್ಬರ್ಗ ಜಿಲ್ಲೆ ಪಟ್ಟಣ ಗ್ರಾಮದಲ್ಲಿ ಗುಂಡಪ್ಪ ಅಂತ ರೈತರು ಇದ್ದಾರೆ, ಅವರು ನನ್ನ ವಿಶೇಷವಾದ ರೈತರಲ್ಲಿ ಒಬ್ರು. ಯಾಕೆ ಅಂತಂದ್ರೆ ನೋಡಿ, ಅವರು ಕೂಡ 1 ಎಕರೆ ಬಹಳ ಸಣ್ಣ ರೈತರು. ಅವರು ಮೊನ್ನೆ ನನಗೆ ಫೋನ್ ಮಾಡಿ ಹೇಳಿದ್ರು, ನಾನು ಇನ್ನೂ 1-2 ಎಕರೆ ತಗೊಂಡಿದ್ದೀನಿ ಅಂತ ಹೇಳಿ. ಎಲ್ಲಿಂದ ಬಂತು ದುಡ್ಡು ಅಂತಂದ್ರೆ, ನನ್ನ 1 ಎಕರೆನಲ್ಲಿ ಬಂತು ಅಂತ ಹೇಳ್ತಾ ಇದ್ರು ಅವರು. ಅಂದ್ರೆ ಆ 1 ಎಕರೆನಲ್ಲಿ ಕಬ್ಬು ಬೆಳೆದು ಅವರು ಬೇರೆಯವ್ರ ರೈತರ ರೀತಿ ಫ್ಯಾಕ್ಟ್ರಿಗೆ ಹಾಕ್ಬಿಟ್ಟು 25,000-30,000 ರೂಪಾಯಿ 40,000 ರೂಪಾಯಿ ತಗೊಳ್ಳಿಲ್ಲ ಅವರು. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನಾನು ವಿಶೇಷವಾದ ಗುಣಮಟ್ಟದ ಕಬ್ಬು ಬೆಳಿತೀನಿ, ಅದನ್ನ ಆದಷ್ಟು ಗ್ರಾಹಕರಿಗೆ ನೇರವಾಗಿ ಮಾರ್ತೀನಿ ಅಂತ ಅಂದ್ರು. ಹೇಗ್ ಮಾರಿದ್ರು, ಅವ್ರ ಮನೆ ಒಂದ್ ಸ್ವಲ್ಪ ದೂರದಲ್ಲಿ ಮುಖ್ಯವಾದ ರಸ್ತೆ ಒಂದಿದೆ, ಆ ರಸ್ತೆ ಪಕ್ಕದಲ್ಲಿ ಹೋಗಿ ಅವ್ರು ಒಂದು ಜ್ಯೂಸ್ ಅಂಗಡಿ ಹಾಕೊಂಡ್ರು. ಅವ್ರು ಅದಕ್ಕೆ ಬೇಕಾಗಿರೋ ಜ್ಯೂಸ್ ಮೆಷಿನ್ ಖರೀದಿ ಮಾಡಿದ್ರು. ಅವ್ರು 1 ಎಕರೆನಲ್ಲಿ 5-6 ಲಕ್ಷ ರೂಪಾಯಿ ಅವರು ಜ್ಯೂಸ್ ಮಾರಿ, ಅದೆಷ್ಟು ತುಂಬಾ ಏನು ವರ್ಷ ಇಡೀ ಕೂತ್ಕೊಳ್ಳಲ್ಲ ಅವರು, ಬೇಸಿಗೆನಲ್ಲಿ ಒಂದು 4 ತಿಂಗಳು ಕೂತ್ಕೊತಾರೆ ಅಷ್ಟೇ. ಅವರು ಅವ್ರದೇ ಆದ ಅಂಗಡಿ ಇದೆ, ಅವ್ರದೇ ಆದ ಒಂದು ಮಷಿನ್ ಇದೆ, ಕಬ್ಬು ಅವ್ರದೇ, ನಿಂಬೆಹಣ್ಣು ಅವ್ರದೇ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಕೂಡ ಅವರೇ ಇಟ್ಕೊಂಡಿದ್ದಾರೆ. ಆ ಮನುಷ್ಯನ ಯಶೋಗಾಥೆ ನಾನು ಹಲವಾರು ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಕೃಷಿಯನ್ನ ಅವರು ಆಳವಾಗಿ ಪ್ರೀತಿಸ್ತಾರೆ. ಅವರು ಸರ್ ನಾನು ಏನೇ ಸಾಧನೆ ಮಾಡೋಂಗಿದ್ರು ನಾನು ಕೃಷಿನಲ್ಲೇ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಈಗ ಅವ್ರದ್ದೇ ಆದ ಒಂದು ಏನು ಸಮಾಜ ಸೇವೆ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ, ಅದೆಲ್ಲವನ್ನು ಕೂಡ ಅವರು ಕೃಷಿಗೇನೆ ಹೇಳ್ತಾರೆ, ನಾನು ಏನೆಲ್ಲ ಮಾಡಿದ್ರು ಕೃಷಿಯಿಂದ ಸಾಧ್ಯ ಅಂತೇಳಿ. ಹಾಗೆ ನಾವು ಮಾರುಕಟ್ಟೆನ ನಾವು ಹತ್ತಿರದಲ್ಲೇ ಇರುತ್ತೆ ಅದನ್ನ ಅಳವಡಿಸ್ಕೋಬೇಕು ಅಷ್ಟೇ, ನಾವು ಅದನ್ನ ಪಡ್ಕೋಬೇಕು ಅದನ್ನ. ನಾನು ಮೊನ್ನೆ ನಮ್ಮ ತುಮಕೂರು ಜಿಲ್ಲೆ ಅಣಬೆ ಬೇಸಾಯ ಮಾಡೋ ಅಂತ ರೈತ ಮಹಿಳೆಯನ್ನ ಭೇಟಿಯಾದೆ ನಾನು. ಅವ್ರ ಹೆಸರು ರೇಣುಕಾದೇವಿ ಅಂತೇಳಿ. ಅವರು ತುಮಕೂರು ನಗರಕ್ಕೆ ಒಂದು 4-5 ಕಿಲೋಮೀಟರ್ ದೂರದಲ್ಲಿ ಅವ್ರದ್ದೊಂದು ಅಣಬೆ ಬೇಸಾಯ ಮಾಡ್ತಾ ಇದ್ದಾರೆ. ಅದಕ್ಕೇನು ಜಮೀನಿಲ್ಲ ಏನಿಲ್ಲ, ಅವ್ರದ್ದು ಏನೂ ಜಮೀನಿಲ್ಲ, ಅವ್ರದ್ದೊಂದು ಪುಟ್ಟ ಮನೆ ಇದೆ. ಅದು ನಾನು ಹೋದಾಗ ಅವ್ರ ಇದ್ದ ಮನೆ ನೋಡಿದ್ರೆ ಬಾಡಿಗೆ ಮನೆ ಅಂತ ಅನ್ಸುತ್ತೆ, ಇಲ್ಲ ಸ್ವಂತ ಮನೇನು ಇರ್ಬೋದು. ಆದ್ರೆ ಅತಿ ಚಿಕ್ಕ ಜಾಗದಲ್ಲಿ ಅವ್ರು ಅಣಬೆ ಬೇಸಾಯ ಮಾಡ್ತಾ ಇದ್ದಾರೆ. ಅಣಬೆ ಬೇಸಾಯ ಏನು ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ತುಮಕೂರಿನ ತರಬೇತಿ ಪಡ್ಕೊಂಡು. ಆದ್ರೆ ತರಬೇತಿ ಪಡ್ಕೊಂಡಾದ್ಮೇಲೆ ಅವ್ರಿಗೆ ಸಮಸ್ಯೆಗಳು ಬರುತ್ತಲ್ಲ, ಅದಕ್ಕೆ ಅವ್ರದೇ ಆದ ಒಂದು ಪ್ರಯೋಗಗಳನ್ನ ಮಾಡಿಕೊಂಡು ಯಶಸ್ಸು ಕಂಡುಕೊಂಡಿದ್ದಾರೆ. ಈಗ ಯಾವ ತರಹದ ಭತ್ತದ ಹುಲ್ಲು ಬೇಕು, ಅದನ್ನ ಎಷ್ಟು ಮಟ್ಟಿಗೆ ಕಟ್ ಮಾಡಬೇಕು, ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ, ಈಗ ಭತ್ತನ ಕಟಾವು ಮಾಡ್ತಾರಲ್ಲ, ಕಟಾವು ಮಾಡಿದ್ರಂದ್ರೆ ಕೆಲವು ಮಷಿನ್ ಹಾರ್ವೆಸ್ಟೆಡ್ ಭತ್ತ ಆದ್ರೆ ಅದು ಚೆನ್ನಾಗಿರುತ್ತಂತೆ ಅಣಬೆ ಬೇಸಾಯಕ್ಕೆ. ಆ ತರದ ಹುಲ್ಲನ್ನ ಅವರು ಗುರುತು ಮಾಡಿಕೊಂಡು ಅದೇ ಏರಿಯಾದಿಂದ ಅವ್ರು ಹುಲ್ಲು ತರಿಸ್ತಾರೆ. ಅಂದು ಕಟಿಂಗ್ ಮಾಡುವಂತ ಮಷಿನ್ ಇಟ್ಕೊಂಡಿದ್ದಾರೆ, ಅದನ್ನ ಬೇಯಿಸೋ ಅಂತ ಒಂದು ತಮ್ಮದೇ ಆದ ಒಂದು ಬಾಯ್ಲರ್ ಡ್ರಮ್ಸ್ ನ ಇಟ್ಕೊಂಡಿದ್ದಾರೆ, ಅದನ್ನೇ ಡಿಸೈನ್ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ಟ್ಯಾಪ್ ಎಲ್ಲ ಮಾಡಿಕೊಂಡು ಬಿಸಿ ನೀರನ್ನ ತೆಗೆದು ಸುಲಭವಾಗಿ ಆ ಏನೋ ಬಿಸಿ ಬಿಸಿ ಹುಲ್ಲು ಇರುತ್ತಲ್ಲ ಅದನ್ನ ಹೊರಗಡೆ ತೆಗೆದು ಅದನ್ನ ಆರಿಸಿ ಮತ್ತೆ ಬ್ಯಾಗ್ಗಳಿಗೆ ಹಾಕಿ ಅದೊಂದು ಪರಿಪೂರ್ಣವಾದ ವೈಜ್ಞಾನಿಕ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿದ್ಮೇಲೆ ಅವ್ರದ್ದು ಗುಣಮಟ್ಟದ ಅಣಬೆ ಅದು. ಈಗ ಮಾರುಕಟ್ಟೆನಲ್ಲಿ ಸಿಗುವ ಅಣಬೆ ಎಲ್ಲವೂ ಕೂಡ ಗುಣಮಟ್ಟದ ಅಣಬೆ ಆಗಿರೋದಿಲ್ಲ, ಆದರೆ ಅವರ ಅಣಬೆ ಬಹಳ ಗುಣಮಟ್ಟದ ಅಣಬೆ. ಅವರು ನೇರವಾಗಿ ಅವರು ಬೆಂಗಳೂರಿನಲ್ಲಿ, ಹುಬ್ಳಿನಲ್ಲಿ, ಧಾರವಾಡದಲ್ಲಿ, ಉತ್ತರ ಕರ್ನಾಟಕದಲ್ಲಿ, ಮೈಸೂರಿನ ಕೆಲವು ಭಾಗಗಳಲ್ಲಿ ನೇರವಾಗಿ ಗ್ರಾಹಕರನ್ನ ಇಟ್ಕೊಂಡು ಅವ್ರಿಗೆ ಅಲ್ಲಿ ಕಳಿಸ್ತಾರೆ, ಅವರು ಬಸ್ಗಳಲ್ಲಿ ಕಳಿಸ್ತಾರೆ ಅವ್ರು ಪ್ಯಾಕ್ ಮಾಡಿ. ಹಾಗೆ ನಮ್ಮ ದೇಶ ಇದೆಯಲ್ಲ, ನಮ್ಮ ದೇಶದಲ್ಲಿರ್ತಕ್ಕಂಥ ಮಾರುಕಟ್ಟೆ ಬೇರೆ ಯಾವ ದೇಶದಲ್ಲೂ ಇಲ್ಲ ಕೃಷಿಗೆ. ಯಾಕೆಂದ್ರೆ ತಿನ್ನೋ ಕೈಗಳು ಬೇಕಾದಷ್ಟಿದೆ, ಕೋಟ್ಯಾಂತರ ಕೈಗಳಿದೆ, ಬಾಯಿಗಳಿದೆ ತಿನ್ನೋಂಥವು, ಅವ್ಗೆ ಬೇಕು. ಆದ್ರೆ ನಮ್ಮ ಅವ್ರಿಗೆ ತಲುಪಿಸೋ ರೀತಿನ ನಾವು ಕಂಡಿಡ್ಕೋಬೇಕು. ರೇಣುಕಾದೇವಿಯವರ ಒಂದು ಅಣಬೆ ಕೃಷಿ ನೋಡಿ ನನಗೆ ನಿಜವಾಗ್ಲೂ ಒಬ್ಬ ರೈತ ಮಹಿಳೆ ಏನೆಲ್ಲ ಸಾಧನೆ ಮಾಡ್ಬೋದು, ಯಾವುದೇ ಜಮೀನಿಲ್ಲದೆ, ಆಮೇಲೆ ಏನು ಅತಿ ಹೆಚ್ಚು ಬಂಡವಾಳ ಇಲ್ಲ, ಅತಿ ಕಡಿಮೆ ಬಂಡವಾಳದಲ್ಲಿ ಅವರು ದಿನ 15-20 ಕೆಜಿ ಅಣಬೆ ಬೆಳೀತಾ ಇದ್ದಾರೆ, ಅಷ್ಟನ್ನು ಮಾರ್ತಾರೆ ಅವರು, ಹೆಚ್ಚಿನ ಬೇಡಿಕೆ ಇದೆ. ಹಾಗಾಗಿ ರೈತರು ಮಾರುಕಟ್ಟೆ ಸಮಸ್ಯೆ ಇದೆ ಇಲ್ಲ ಅಂತ ಅಲ್ಲ, ಆದರೆ ಯಾವ ಮಾರುಕಟ್ಟೆ ಸಮಸ್ಯೆ ಬರುತ್ತೆ ಅಂದರೆ ಎಲ್ಲರೂ ಬೆಳೆಯೋದನ್ನ ನಾನು ಬೆಳಿತೀನಿ ಅಂತ ಹೋಗೋದು, ಇವಾಗ ಬೆಲೆ ಚೆನ್ನಾಗಿ ಬಂದಿದೆ ನಾನು ಬೆಲೆ ಬೆಳಿತೀನಿ ಅಂತ ಹೋಗೋದು ಅಲ್ಲ, ಅದನ್ನ ವೈಜ್ಞಾನಿಕವಾಗಿ ಮಾಡಬೇಕಾಗುತ್ತೆ. ನಾನು ಇತ್ತೀಚೆಗೆ ತಿಪ್ಟೂರ್ ಹತ್ರ ಒಬ್ಬ ರೈತರು ಮೋಹನ್ ಅವರ ತೋಟಕ್ಕೆ ಹೋಗಿದ್ದೆ, ಅವರು ತರಕಾರಿಗಳನ್ನ ಬಹಳ ಯಶಸ್ವಿಯಾಗಿ ಬೆಳೀತಾರೆ. ಅವರು ಯಾವ ತರಕಾರಿನ ಯಾವಾಗ ಬೆಳಿಬೇಕು, ಯಾವಾಗ ಮಾರುಕಟ್ಟೆ ತರಬೇಕು, ಅವ್ರದ್ದೊಂದು ಸ್ಥಳೀಯ ಮಾರುಕಟ್ಟೆಯ ಆಳವಾದ ಅಧ್ಯಯನ ಮಾಡ್ಕೊಂಡಿದ್ದಾರೆ. ಅವರು ಯಾವ ಸೀಸನ್ಗೆ ಯಾವ ತರಕಾರಿಗೆ ಯಾವ ತರಹದ ತರಕಾರಿಗೆ ಬೇಡಿಕೆ, ಈಗ ಹೀರೆಕಾಯಿ, ಹೀರೆಕಾಯಿನಲ್ಲೂ ಕೂಡ ಯಾವ ತರದ ಹೀರೆಕಾಯಿ, ಕಡಿಮೆ ಉದ್ದದ್ದ, ದಪ್ಪದ, ಉದ್ದದ್ದ, ಇದೆಲ್ಲವೂ ಇರ್ತದೆ. ಬದನೆಲ್ಲ ಹಾಗೆ ಇದೆ, ಹಸಿರದಿದೆ, ಪರ್ಪಲ್ ಇದೆ, ಹಸಿರಿನಲ್ಲಿ ಗುಂಡು ಇದೆ, ಉದ್ದ ಇದೆ. ಹಾಗೆ ಆ ಸ್ಥಳೀಯ ಮಾರುಕಟ್ಟೆಗಳಿಗೆ ಯಾವ ಕಾಲಕ್ಕೆ ಯಾವ ತರಕಾರಿಗೆ ವಿಶೇಷವಾದ ಬೇಡಿಕೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬೆಳೆದ್ರೆ ಖಂಡಿತ ಅದರದ್ದು ಸಮಸ್ಯೆ ಅಷ್ಟೊಂದಿರಲ್ಲ, ಇರುತ್ತೆ ಇಲ್ಲ ಅಂತ ಅಲ್ಲ, ಮತ್ತೆ ಅಷ್ಟೊಂದಿರಲ್ಲ. ಹೀಗೆ ಕೃಷಿಕರಿಗೆ ಮಾರುಕಟ್ಟೆಯ ಜ್ಞಾನವೂ ಕೂಡ ಇರಬೇಕಾಗುತ್ತೆ. ಮಾರುಕಟ್ಟೆ ಜ್ಞಾನ ಇದ್ದಾಗ ಖಂಡಿತವಾಗಿಯೂ ಕೂಡ ಅವರ ಕೃಷಿ ಯಶಸ್ವಿಯಾಗುತ್ತೆ, ಅವರು ಏನು ನಿರೀಕ್ಷೆಯನ್ನು ಮಾಡ್ತಾರೋ ಅಷ್ಟು ಬೆಲೆಯನ್ನು ಕೂಡ ಪಡೆದುಕೊಳ್ಳಬಹುದು. ತಾವು ಆಗ್ಲೇ ಮಾತನಾಡ್ತಿದ್ರಿ ಭೂರಹಿತ ಕೃಷಿ ಅಂತ ಹೇಳಿ, ಇವತ್ತು ಭೂಮಿಯಲ್ಲಿ ಬೆಳೆದಂತಹ ಪದಾರ್ಥಗಳೇನಿದ್ದಾವೋ ಅವುಗಳಿಗೆ ಹೆಚ್ಚು ಬೆಲೆ ಇಲ್ಲ, ಆದ್ರೂ ಭೂಮಿಗೆ ವರ್ಷದಿಂದ ವರ್ಷಕ್ಕೆ ಬೆಲೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಎಲ್ಲರೂ ಇವತ್ತು ಭೂಮಿಯನ್ನು ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆದ್ರೆ ಕೃಷಿಕರಾಗಬೇಕು ಅನ್ನುವಂತ ಆಸೆ ಇದ್ದೇ ಇದೆ. ಯಾಕೆ ಅಂತಂದ್ರೆ ಎಲ್ಲರ ಬೇರುಗಳು ಕೂಡ ಕೃಷಿಯಿಂದಲೇ ಮುಂದಕ್ಕೆ ಹೋಗಿರುತ್ತೆ, ಮತ್ತೆ ಅದು ಪುನರಾವರ್ತನೆಯೂ ಕೂಡ ಆಗುತ್ತೆ. ಈ ನಿಟ್ಟಿನಲ್ಲಿ ಭೂಮಿ ಇಲ್ಲದೇ ಇದ್ರೂ ಕೂಡ ಕೃಷಿಯನ್ನು ಮಾಡಬಹುದು. ಭೂಮಿ ಇಲ್ಲದೇ ಇದ್ರೂ ಕೃಷಿಯನ್ನ ಆಧಾರವಾಗಿ ಇಟ್ಕೊಂಡು ಮಾಡಬಹುದು. ನಾನು ಒಂದು ಯಾವಾಗ್ಲೂ ಒಂದು ಮಾತು ಹೇಳ್ತೀನಿ, ನಮ್ಮಲ್ಲಿ ಕೃಷಿಯಲ್ಲಿ ನೈಸರ್ಗಿಕವಾಗಿ ಏನು ಉತ್ಪಾದನೆ ಬರುತ್ತಲ್ಲ ಅದನ್ನ ನಾವು ಮಾರುಕಟ್ಟೆ ಮಾಡ್ತೀವಿ, ಅದರಿಂದ ಲಾಭ ತಗೋತೀವಿ. ಆದರೆ ಕೆಲವು ಪ್ರಾಡಕ್ಟ್ಸು ನಾವು ಅದನ್ನು ಮಾರ್ಕೆಟನ್ನೇ ಮಾಡಲ್ಲ. ಈಗ ಉದಾಹರಣೆಗೆ ಗೋಡಂಬಿ ಬೆಳೆ ಇದೆ, ಅದನ್ನ ನಾವು ಕ್ಲೈಮೇಟ್ ಸ್ಮಾರ್ಟ್ ಅಂತ ಹೇಳ್ತೀವಿ ನಾವು. ಯಾಕೆಂದ್ರೆ ಅತಿ ಹೆಚ್ಚು ಮಳೆ ಬೀಳೋ ಜಾಗದಲ್ಲೂ ಇರುತ್ತೆ, ಅತಿ ಕಡಿಮೆ ಮಳೆ ಬೀಳೋ ಜಾಗದಲ್ಲೂ ಇದೆ. ನೀವು ಕೋಲಾರಕ್ಕೆ ಹೋದ್ರೂ ಗೋಡಂಬಿ ಇದೆ, ಗದಗ ಜಿಲ್ಲೆಗೆ ಹೋದ್ರೂ ಗೋಡಂಬಿ ಇದೆ, ಮಂಗಳೂರಿಗೆ ಹೋದ್ರೂ ಗೋಡಂಬಿ ಇದೆ, ಆಯ್ತಾ. ಆದ್ರೆ ಈ ಗೋಡಂಬಿನಲ್ಲಿ ಗೋಡಂಬಿ ಕಾಯಿ ಜೊತೆ ಅದ್ರದ್ದೊಂದು ಹಣ್ಣು ಇರುತ್ತೆ. ನಾನು ಇತ್ತೀಚೆಗೆ ಮಂಗಳೂರಿನಲ್ಲಿ ಒಬ್ಬ ನಮ್ಮ ಕೆನ್ನೂಟ್ ಅಂತ ಒಬ್ರು ಯುವಕರು ಅವರ ಮನೆಗೆ ಹೋಗಿದ್ದೆ ನಾನು. ಅವ್ರು ಹೇಳ್ತಾ ಇದ್ರು ಆ ವೇಸ್ಟ್ ಅಂತ ಏನ್ ಅನ್ಕೊಂಡಿದೀವಲ್ಲ, ಯಾವ್ದು ಕ್ಯಾಶ್ಯೂ ಆಪಲ್ ಅಥವಾ ಗೋಡಂಬಿ ಹಣ್ಣು, ಹಣ್ಣನ್ನ ಅವರು ಕಲೆಕ್ಟ್ ಮಾಡ್ತಾರೆ. ಅವರು ಬಿದ್ದಿರೋ ಹಣ್ಣನ್ನ ಕಲೆಕ್ಟ್ ಮಾಡಿ ಅದನ್ನ ರೈತರು ಯಾರು ಉಪಯೋಗಿಸಲ್ಲ, ಅದನ್ನ ಅದು ವೇಸ್ಟೇ ಅಂತ ಹೇಳ್ತಾರೆ. ಆದ್ರೆ ಅವರು ಅದರಿಂದ ಉತ್ತಮ ಗುಣಮಟ್ಟದ ಆಪಲ್ ಜ್ಯೂಸ್ ಮಾಡ್ತಾರೆ, ಕ್ಯಾಶ್ಯೂ ಆಪಲ್ ಜ್ಯೂಸ್ ಮಾಡ್ತಾರೆ. ಅದನ್ನ ಮಾಡೋದಕ್ಕೋಸ್ಕರ ಅವ್ರದೇ ಆದ ಒಂದು ಮಷಿನ್ ಮಾಡ್ಕೊಂಡಿದ್ದಾರೆ, ಅವ್ರದೇ ಆದ ಡಿಸೈನ್ ಇದೆ ಅದು. ಅವರು IIT ಸೂರತ್ ಕಲ್ ಅವ್ರಿಗೆ ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ, ಮಷಿನ್ ಹೇಗೆ ಡಿಸೈನ್ ಮಾಡಿದ್ದೀನಿ ಅಂತ ಹೇಳಿ. ಅಂದ್ರೆ ಅದರಲ್ಲಿ ಆ ಒಂದು ಪರಿಣಿತಿ ಇದೆ. ಅಂದ್ರೆ ನಮ್ಮ ರೈತರು ಅಥವಾ ಯುವಕರು ಜಮೀನಿದ್ದೇ ಕೃಷಿ ಮಾಡಬೇಕು ಅಂತ ಏನಿಲ್ಲ. ಈಗ ಇರ್ತದಲ್ಲ ಏನು ನಮ್ಮ ಕೃಷಿಯಲ್ಲಿ ಇರ್ತಕ್ಕಂತ ಉತ್ಪನ್ನಗಳು ಮತ್ತು ಉಪ ಉತ್ಪನ್ನಗಳನ್ನ ಅವುಗಳನ್ನ ನೋಡ್ಬೇಕಾಗತ್ತೆ ನಾವು. ಅವುಗಳನ್ನ ಸಂಸ್ಕರಿಸಿ ಮೌಲ್ಯವರ್ಧನೆ ಮಾಡಿಕೊಂಡು ನಾವು ಜೀವನ ಸಾಗಿಸ್ಬೋದು. ಇದುವರೆಗೆ ಕೃಷಿಯ ಸಾಮಾನ್ಯ ಸಮಸ್ಯೆಗಳು ಮತ್ತು ಅದ್ಭುತ ಪರಿಹಾರಗಳು ಈ ಕುರಿತಂತೆ ಬೆಂಗಳೂರಿನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಪ್ರಧಾನ ವಿಜ್ಞಾನಿ ಡಾಕ್ಟರ್ MJ ಚಂದ್ರೇಗೌಡ ಅವರೊಂದಿಗಿನ ಮಾತುಕತೆಯ ಮೊದಲನೇ ಭಾಗವನ್ನ ಕೇಳಿದಿರಿ. ರೈತ ಬಾಂಧವರೇ, ಈ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನೀವು ಡಾಕ್ಟರ್ MJ ಚಂದ್ರೇಗೌಡ ಅವರನ್ನ ಈಗ ಹೇಳುವ ಸಂಚಾರಿ ವಾಣಿ ಸಂಖ್ಯೆಯಿಂದ ಸಂಪರ್ಕಿಸಬಹುದು. ಅವರ ಮೊಬೈಲ್ ಸಂಖ್ಯೆ 9482153217. ಸಂಖ್ಯೆ ಮತ್ತೊಮ್ಮೆ 9482153217. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಅಂತಿಮ ಭಾಗವನ್ನ ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬಂತು. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಆನ್ಲೈನ್ ವಂಚನೆ, ಲಕ್ಷಾಂತರ ರೂಪಾಯಿಗಳನ್ನು ವಂಚಿಸಿದ್ದಾರೆ, ಇದು ಏನ್ ನಡೆದಿದೆ? ಅಮ್ಮ ಕೆಳಮ್ಮ ಇಲ್ಲಿ. ನೀವು ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ವಂಚನೆಗಳಿಂದ ಹುಷಾರಾಗಿರಬೇಕು. ಫೇಕ್ ಇನ್ವೆಸ್ಟ್ಮೆಂಟ್ ಆಫರ್ ಬಂದರೆ ದೂರದಿಂದ ಓಡಿ ಹೋಗಿಬಿಡಿ ಅನ್ನ. ಓಹೋ, ಡಿಜಿಟಲ್ ಅರೆಸ್ಟ್ ಅಂತ ಧಮಕಿ ಬಂದರೆ 1900ಗೆ ಬೇಗ ಕಾಲ್ ಮಾಡಿ. APK ಡೌನ್ಲೋಡ್ ಮಾಡಬೇಡಿ, ಫೋನ್ನ ವೈರಸ್ ಇಂದ ತುಂಬಬೇಡಿ. ಜ್ಞಾನವು ಮುಖ್ಯವಾಗಿದೆ, ನಮ್ಮ ಸುರಕ್ಷತೆ ಬಗ್ಗೆ ಗಮನ ಕೊಡಿ, ಸದಾ ಜಾಗರೂಕರಾಗಿರಿ. SBI ನೊಂದಿಗೆ ಸುರಕ್ಷಿತವಾಗಿರಿ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884268651. ರೈತ ಬಾಂಧವರೇ, ಕೇಳುಗರೆ, ಕೃಷಿ ಮತ್ತು ಪರಿಸರದ ಒಳಿತಿಗಾಗಿ ಜೇನು ಬಹಳಷ್ಟು ಸಂದರ್ಭಗಳಲ್ಲಿ ನೆರವಿಗೆ ಬರುತ್ತೆ. ಜೇನಿನಿಂದ ಕೆಡುಕಾಗೋದು ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಆದರೆ ಇವತ್ತು ಜೇನಿನ ಸಂತಾನ ಬಹಳಷ್ಟು ಕಡೆಗೆ ಕಡಿಮೆ ಆಗಿದೆ. ಜೇನುತುಪ್ಪದ ಉತ್ಪಾದನೆ ಗರಿಷ್ಠವಾಗಿ ಕುಂಠಿತವಾಗಿದೆ ಅಂತ ಅನ್ಕೊಂಡು ನಾವು ನೀವು ಕೇಳ್ತಾ ಇದ್ದೀವಿ. ವಿಷ ರಾಸಾಯನಿಕಗಳ ಸಿಂಪರಣೆ ಮತ್ತು ಜೇನಿಗೆ ಸೂಕ್ತವಾದ ಆಹಾರದ ಮೂಲಗಳು ಸಿಗ್ತೇ ಇರೋದ್ರಿಂದ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅನ್ಕೊಂಡು ಅಭಿಪ್ರಾಯಗಳು ವ್ಯಕ್ತವಾಗ್ತದವೆ. ಪರಿಸರದ ಮಾಲಿನ್ಯ ಜೇನಿನ ಸಂತಾನದ ಅಭಿವೃದ್ಧಿಯಲ್ಲಿ ಕಂಟಕವಾಗಿದೆ. ಪರಿಸರದಲ್ಲಿ ಮಾಲಿನ್ಯಕಾರಕಗಳು ಹೆಚ್ಚಾದಷ್ಟು ಜೇನಿನ ಉಳಿವು ಕಮ್ಮಿ ಆಗ್ತಾ ಹೋಗ್ತದೆ, ಅಳಿವು ಹೆಚ್ಚಾಗ್ತಾ ಹೋಗ್ತದೆ. ಹೆಜ್ಜೇನು ಮರಗಳ ಮೇಲೆ ಕಟ್ಟೋದಿದೆ. ತುಡುವೆ ಜೇನು ಅಥವಾ ಪೆಟ್ಟಿಗೆ ಜೇನನ್ನು ಮಾತ್ರ ನಮ್ಮ ಕೃಷಿಕರು ಸಕ್ಕಂತ ಬಂದಿದ್ದಾರೆ. ಮಲೆನಾಡು ಭಾಗಗಳಲ್ಲಿ ಕ್ವಿಂಟಾಲ್ಗಟ್ಟಲೆ ಜೇನುತುಪ್ಪವನ್ನ ಈ ಹಿಂದೆ ಪಡೆಯಲಾಗ್ತಾ ಇತ್ತು. ಮಲೆನಾಡಿನ ಮನೆಗಳಲ್ಲಿ 10-20-50-100 ಜೇನು ಪೆಟ್ಟಿಗೆಗಳನ್ನು ಇಟ್ಟುಕೊಂಡು ಜೇನುತುಪ್ಪವನ್ನ ಸಂಗ್ರಹಿಸಿ ಮಾರಾಟ ಮಾಡಲಾಗ್ತಾ ಇತ್ತು. ಮಣ್ಣಿನ ಮಡಿಕೆಗಳಲ್ಲಿ ಜೇನನ್ನು ಸಾಕಿ ಅಲ್ಲಿಯೂ ತುಪ್ಪವನ್ನು ಪಡೆಯಲಾಗ್ತಾ ಇತ್ತು. ಆದರೆ ಇವತ್ತು